ಏನು ಧಾಳಾದಾಳಿ, ಏನು ಅದ್ಭುತ ಆ ಪರಾಶಕ್ತಿ ನಿರ್ಘಾತ! ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥ ಇದಕ್ಕೆಲ್ಲ ಮಂಕುತಿಮ್ಮ? ಏನು ಪ್ರಪಂಚ ಇದು? ಎಷ್ಟು ತಳಮಳದಿಂದ ಕೂಡಿದ ವಿಶ್ರಾಂತಿರಹಿತ ಓಡಾಟ ಇಲ್ಲಿ ಹೆದು! ಎಷ್ಟು ಅದ್ಭುತವಾದ ಅಪಾರ ಶಕ್ತಿಯ ಹೊಡೆತಗಳು ಬೀಳುತ್ತಿವೆ! ಇವೆಲ್ಲದರಲ್ಲಿ ಮನುಷ್ಯನ ಬದುಕಿನ ಗುರಿಯೇನು? ಅವನ ಬದುಕಿಗೆ ಬೆಲೆ ಇದೆಯೇ? ಈ ಬದುಕಿನ ಮುಗಿವು ಎಂಥದ್ದು? ಇದಕ್ಕೆಲ್ಲ ಏನದರ ಅರ್ಥವಿದೆಯೇ? ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಭದ್ರಾವತಿ, ವಿಶ್ವ ಮಧುಮೇಹ ದಿನದ ಸಂದರ್ಭದಲ್ಲಿ ಮಧುಮೇಹ ಕುರಿತು ಶಿವಮೊಗ್ಗದ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ವಿಷಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಘವೇಂದ್ರ ಕೊಪ್ಪದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್.ಎಂ. ಮಹೇಶ್. ಆತ್ಮೀಯ ಕೇಳುಗರೆ, ವಿಶ್ವ ಮಧುಮೇಹ ದಿನ ನವೆಂಬರ್ 14. ಈ ವಿಶ್ವ ಮಧುಮೇಹದ ದಿನದ ಈ ಸಂದರ್ಭದಲ್ಲಿ ಮಧುಮೇಹ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಶಿವಮೊಗ್ಗದ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ಆರೋಗ್ಯ ಅಂದರೆ ಕಮ್ಯುನಿಟಿ ಮೆಡಿಸಿನ್ನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಘವೇಂದ್ರ ಕೊಪ್ಪದವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಈ ಮಧುಮೇಹದ ಕುರಿತು, ಮಧುಮೇಹ ಅಂದ್ರೇನು, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಬರೋದಕ್ಕಿಂತ ಮುಂಚಿತವಾಗಿ ತಗೋಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು, ಬಂದ ಮೇಲೆ ಎದುರ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈ ವಿಷಯನ ಹೇಳಿದಾಗೆ ಮಧುಮೇಹ ಅಂದ್ರೆ ಏನು ಅಂತ ಹೇಳ್ತೀರಾ ಸರ್? ರಕ್ತದಲ್ಲಿ ಗ್ಲುಕೋಸ್ ಪದಾರ್ಥದ ನಿಯಂತ್ರಣದ ವ್ಯವಸ್ಥೆಯ ದೋಷದಿಂದ, ದೋಷದಲ್ಲಿರುವ ಸ್ಥಿತಿ, ದೋಷದಿಂದ ಬರುವಂತಹ ಸ್ಥಿತಿ ಅಂದ್ರೆ ಅದರಲ್ಲಿ ದೋಷ ಆಯಿತು ಅಂದ್ರೆ, ಗ್ಲುಕೋಸ್ ಪದಾರ್ಥದ ನಿಯಂತ್ರಣದಲ್ಲಿ ದೋಷ ಆಯಿತು ಅಂದ್ರೆ ಏನಾಗುತ್ತೆ, ರಕ್ತದಲ್ಲಿ ಗ್ಲುಕೋಸ್ ಪದಾರ್ಥ ಅಕ್ಯುಮುಲೇಟ್ ಅಂದ್ರೆ ಅದರಲ್ಲಿ ಕುತ್ಕೊಳ್ಳುತ್ತಾ ಹೋಗುತ್ತೆ, ಗ್ಲುಕೋಸ್ ಪದಾರ್ಥ ಹೆಚ್ಚಾಗುತ್ತಾ ಹೋಗುತ್ತೆ, ಆ ಸ್ಥಿತಿಗೆ ನಾವು ಮಧುಮೇಹ ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ಲುಕೋಸ್, ಓಕೆ, ಗ್ಲುಕೋಸ್ ಒಂದು ಕಾರ್ಬೋಹೈಡ್ರೇಟ್, ಅದಕ್ಕೆ ಶರ್ಕರ ಪಿಷ್ಟ ಅಂತ ಹೇಳ್ತೀವಿ. ಆ ಗ್ಲುಕೋಸ್ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂತಹ ಒಂದು ಅತ್ಯಮೂಲ್ಯ ಇಂಧನ, ಓಕೆ, ಅದು ಇದ್ರೇನೆ ಶಕ್ತಿ ನಮಗೆ. ಸೊ ಅದೆಲ್ಲ ನಮ್ಮ ಬ್ಲಡ್ ಅಲ್ಲಿ ಬಂದು ನಾವು ಊಟ ಮಾಡೋ ಪ್ರತಿಯೊಂದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ಈ ಗ್ಲುಕೋಸ್ ಇದೆಯಲ್ಲ, ಅದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್. ನಾವು ಏನ್ ಕಾರ್ಬೋಹೈಡ್ರೇಟ್ ಊಟ ಮಾಡ್ತೀವೋ, ನಾವು ಊಟ ಮಾಡೋ ಅನ್ನದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇರುತ್ತೆ, ಚಪಾತಿಯಲ್ಲೂ ಎಲ್ಲಾ ನಾವು ಊಟ ಮಾಡುವಂತಹ ಪದಾರ್ಥದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇರುತ್ತೆ, ಅದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನಾವು ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಇರ್ತೀವಿ, ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕೂಡ ಬ್ರೇಕ್ ಆಗಿ ಕೊನೆಗೆ ಗ್ಲುಕೋಸ್ ಆಗಿನೇ ಅದು ಬ್ಲಡ್ಗೆ ಹೋಗೋದು. ಸೊ ಬ್ಲಡ್ಗೆ ಹೋಗಿ ಆ ಗ್ಲುಕೋಸ್ ಇದೆಯಲ್ಲ ನಾನು ಹೇಳಿದ್ರೆ ಆಲ್ರೆಡಿ ಅದು ಶಕ್ತಿ ಕೊಡುವಂತಹ ಇಂಧನ, ಅದು ಏನ್ ಮಾಡುತ್ತೆ, ನಮ್ದು ಬ್ಲಡ್ ಅಂತ ಎಲ್ಲಾ ಜೀವಕೋಶಗಳಿಗೂ ಹೋಗಿ ಜೀವಕೋಶಗಳಿಗೆ ಶಕ್ತಿಯನ್ನ ತುಂಬುತ್ತೆ, ಶಕ್ತಿಯನ್ನು ತುಂಬಿ ನಮಗೆ ದೈನಂದಿನ ಕೆಲಸಗಳನ್ನು ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ಗ್ಲುಕೋಸ್ ಏನಾಗುತ್ತೆ, ಅದು ಅತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ನಾರ್ಮಲ್ ರೇಂಜ್ ಎಷ್ಟಿರಬೇಕಪ್ಪ ಅಂದ್ರೆ ಒಂದು 70-120 mg/dL ಇರಬೇಕು. 120 mg/dL ನು ಕೂಡ ಕ್ರಾಸ್ ಆಯ್ತು, ಅದಕ್ಕಂತೂ ಮೇಲೆ ಕ್ರಾಸ್ ಆಯ್ತು ಅಂದ್ರೂ ಕೂಡ ನಮಗೆ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ. ಅದನ್ನ ನಮಗೆ ಕಂಟ್ರೋಲ್ ಮಾಡೋಕೆ ಒಂದು ವ್ಯವಸ್ಥೆ ಇರುತ್ತೆ, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕೆ. ಆ ವ್ಯವಸ್ಥೆಯ ದೋಷದಿಂದ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ, ಗ್ಲುಕೋಸ್ ಲೆವೆಲ್ ಹೆಚ್ಚಾಗುತ್ತೆ, ಆ ಸ್ಥಿತಿನ ನಾವು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಮಧುಮೇಹದಲ್ಲಿ ಏನು ಅಂದ್ರೆ ಎರಡು ವಿಧ ಓವರ್ಆಲ್ ಆಗಿ, Type 1 ಮತ್ತು Type 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ ನಾವು. Type 1 ಡಯಾಬಿಟಿಸ್ ಮೆಲಿಟಸ್ ಅದು ಮೋಸ್ಟ್ ಆಫ್ ದ ಟೈಮ್ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ, ಓಕೆ. Type 2 ಡಯಾಬಿಟಿಸ್ ಮೆಲಿಟಸ್ ಅದು ವಯಸ್ಕರಲ್ಲಿ, 30 ವರ್ಷಕ್ಕಿಂತ ಹೆಚ್ಚಾದ ವಯಸ್ಕರಲ್ಲಿ ಅದು ಕಂಡು ಬರುತ್ತೆ. ಸೊ Type 1 ಡಯಾಬಿಟಿಸ್ ಮೆಲಿಟಸ್ ಏನಂದ್ರೆ ನಾವು ಇನ್ಸುಲಿನ್ ಅಂತ ಹೇಳ್ತೀವಿ ಹಾರ್ಮೋನು, ಅದರ ಕೊರತೆಯಿಂದ, ಕಂಪ್ಲೀಟ್ಲಿ ಅದರ ಕೊರತೆಯಿಂದ ಬರುವಂತಹ ಕಾಯಿಲೆ, ಅದು ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕಲ್ ಪ್ರಾಬ್ಲಮ್ ಇರುತ್ತೆ, ಓಕೆ. ಅದಕ್ಕೆ ಇನ್ಸುಲಿನ್ನೇ ಮೇನ್ ಟ್ರೀಟ್ಮೆಂಟು. Type 2 ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ 30 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಬರುವಂತಹ ಡಯಾಬಿಟಿಸ್ ಮೆಲಿಟಸ್ ಇದೆಲ್ಲ, ಅದನ್ನ Type 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅದು ದ ಫ್ಯಾಮಿಲಿಯಲ್ ಡಿಸೀಸ್ ಅಂತಂದು ಹೇಳ್ತಾರೆ, ಅದರ ಜೊತೆಗೆ ಅದು ಜೀವನ ಶೈಲಿಯಲ್ಲಿ ಅಡಾಪ್ಟ್ ಮಾಡಿಕೊಂಡಂತಹ ತಪ್ಪುಗಳಿಂತ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅವಾಗ್ಲೇ ಹೇಳಿದ್ರೆ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ ಅನ್ನೋದ್ ಬಗ್ಗೆ, ಹಂಗಂದ್ರೆ ಏನು, ಸಕ್ಕರೆ ನಿಯಂತ್ರಣವನ್ನು ಯಾವ ರೀತಿ ಮಾಡಬೇಕು, ಈಗ ಸಕ್ಕರೆ ನಿಯಂತ್ರಣ ಅಂತ ಬಂದ್ರೆ ನಮ್ಮ ಬಾಡಿಲಿ ಸಕ್ಕರೆ ನಾರ್ಮಲ್ ರೇಂಜು ನಮಗೆ 70 to 120 ಮಿಲಿಗ್ರಾಮ್ ಡೆಸಿಲೀಟರ್ ಗ್ಲೂಕೋಸ್ ಇರಬೇಕು ಬ್ಲಡ್ ಅಲ್ಲಿ. ಅದಕ್ಕಂತ ಹೆಚ್ಚಾದ್ರೆ ನಾ ಹೇಳಿದ್ನಲ್ಲ ನಿಮಗೆ ಅದರದ್ದು ನಿಯಂತ್ರಣ ವ್ಯವಸ್ಥೆ ಹಾಳಾಗಿದೆ ಅಂತ ಅರ್ಥ. ನಿಯಂತ್ರಣ ವ್ಯವಸ್ಥೆ ಅಂದ್ರೆ ಏನು? ಬಾಡಿ ನಮ್ದು ಅಬ್ಡಾಮಿನಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರುತ್ತೆ. ಪ್ಯಾಂಕ್ರಿಯಾಸ್ ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತಾರೆ. ಮೇದೋಜೀರಕ ಗ್ರಂಥಿ ಅದು ಬಹಳಷ್ಟು ಹಾರ್ಮೋನ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಬಟ್ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಹಾರ್ಮೋನು ಈ ವ್ಯವಸ್ಥೆ ಸಕ್ಕರೆ ಕಂಟ್ರೋಲ್ ಮಾಡುವಂತಹ ಗ್ಲುಕೋಸ್ ಅನ್ನು ಕಂಟ್ರೋಲ್ ಮಾಡುವಂತಹ ಎರಡು ಹಾರ್ಮೋನ್ಗಳು ಬಹಳ ಇಂಪಾರ್ಟೆಂಟ್, ಅವು ರಿಲೀಸ್ ಆಗುತ್ತೆ ಅದರಿಂದ ಮೇದೋಜೀರಕ ಗ್ರಂಥಿ ಅಂತ. ಯಾವ ಹಾರ್ಮೋನ್ ಅಂದ್ರೆ ಇನ್ಸುಲಿನ್ ಮತ್ತು ಗ್ಲುಕೆಗಾನ್. ಇನ್ಸುಲಿನ್ ಮತ್ತು ಗ್ಲುಕೆಗಾನ್ ಅಂಡ್ ಹಾರ್ಮೋನ್. ಇನ್ಸುಲಿನ್ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ಬೋದು. ಈಗ ಸಕ್ಕರೆ ಪ್ರಮಾಣ ಗ್ಲುಕೋಸ್ನ ಪ್ರಮಾಣ ಬ್ಲಡ್ ಅಲ್ಲಿ ನಾರ್ಮಲ್ ಲಿಮಿಟ್ಗಂತೂ ಹೆಚ್ಚಿಗೆ ಆಯಿತು ಅಂದ್ರೆ ಓಕೆ ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ರಿಲೀಸ್ ಆಗಿ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಕ್ಕರೆ ಪ್ರಮಾಣನ ಮತ್ತೆ ನಾರ್ಮಲ್ ರೇಂಜ್ಗೆ 70 to 120 ಮಿಲಿಗ್ರಾಮ್ ಡೆಸಿಲೀಟರ್ಗೆ ಬರೋ ಹಾಗೆ ನೋಡ್ಕೊಳ್ಳುತ್ತೆ. ಅಕಸ್ಮಾತ್ ಸಕ್ಕರೆ ಪ್ರಮಾಣ ಏನಾದ್ರೂ 70 mg ಡೆಸಿಲೀಟರ್ಗಿಂತ ಕಡಿಮೆ ಆಯಿತು ಅಂದ್ರೆ ಮತ್ತೆ ಮೇದೋಜೀರಕ ಗ್ರಂಥಿ ಗ್ಲುಕೆಗಾನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದು ರಿಲೀಸ್ ಮಾಡಿ ಮತ್ತೆ ಅದು ಸ್ವಲ್ಪ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ನಾರ್ಮಲ್ ರೇಂಜ್ಗೆ ಬರೋ ಹಾಗೆ ನೋಡ್ಕೊಳ್ಳುತ್ತೆ ಆ ವ್ಯವಸ್ಥೆ. ಏನಾದ್ರೂ ಈ ವ್ಯವಸ್ಥೆಯಲ್ಲಿ ದೋಷ ಆಯಿತು ಅಂದ್ರೆ ಎಸ್ಪೆಷಲಿ ಇನ್ಸುಲಿನ್ ಈ ವ್ಯವಸ್ಥೆಯಲ್ಲಿ ಏನಾದ್ರೂ ದೋಷ ಆಯಿತು ಅಂತ ಹೇಳಿದ್ರೆ ಸಕ್ಕರೆ ಪ್ರಮಾಣ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಇನ್ಸುಲಿನ್ ಅನ್ನು ಕಂಟ್ರೋಲ್ ಮಾಡಲ್ಲ ಅಂದ್ರೆ ಸಕ್ಕರೆ ಬ್ಲಡ್ ಅಲ್ಲಿ ಬಿಲ್ಡ್ ಹಾಕೊಂತ ಹೋಗುತ್ತೆ, ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಆವಾಗ ಈ ಡಯಾಬಿಟಿಸ್ ಅನ್ನೋ ಕಾಯಿಲೆ ಬರುತ್ತೆ. ಈ ಇನ್ಸುಲಿನ್ ನಮ್ಮ ದೇಹದಲ್ಲಿ ಯಾವ ರೀತಿ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತೀರಿ ಸರ್? ಇನ್ಸುಲಿನ್ ಅದು ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಗ್ರಂಥಿ ಅಂತ ಆರ್ಗನ್ ಅಂತ ಬರುತ್ತೆ. ಇನ್ಸುಲಿನ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಇಸ್ ಲೈಕ್ ಎ ಕೀ, ಕೀ ತರ ಅದು. ಓಕೆ, ಅದು ಒಂಥರ ಕೀ ತರ. ಅದೇನ್ ಮಾಡುತ್ತೆ, ಅದ್ರ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಪ್ರತಿಯೊಂದು ನಮ್ಮ ಸ್ಕಿನ್ ಅಂತ ಹಿಡಿದು, ಬ್ರೈನ್ ಅಂತ ಹಿಡಿದು, ಕಣ್ಣುಗಳಂತ ಹಿಡಿದು, ಕಿಡ್ನಿ ಆಗಲಿ, ಲಿವರ್, ಎಲ್ಲವೂ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಸೆಲ್ ಅಂತ ಹೇಳ್ತೀವಿ, ಸೆಲ್ಸ್ ಅಂತ ಹೇಳ್ತೀವಿ, ಜೀವಕೋಶಗಳು, ಜೀವಕೋಶಗಳಿಂದ ಆಗಿರುತ್ತೆ. ಅವಕ್ಕೆಲ್ಲಕ್ಕೂ ಕೆಲಸ ಮಾಡಬೇಕು ಅಂದ್ರೆ ಒಂದು ಇಂಧನ ಬೇಕು. ಯಾವ್ದು ಇಂಧನ? ಆಗ್ಲೇ ಹೇಳಿದ್ನಲ್ಲ ನಾನು, ಗ್ಲುಕೋಸ್. ಅದೇ ಇಂಧನ. ಓಕೆ, ನಾವು ತಿನ್ನೋ ಪ್ರತಿಯೊಂದು ಆಹಾರ ಪದಾರ್ಥನೂ ಗ್ಲುಕೋಸ್ ಅಂದ್ರೆ ಅದು ಕಾರ್ಬೋಹೈಡ್ರೇಟ್. ಓಕೆ, ತಿನ್ನೋ ಎಲ್ಲಾ ಆಹಾರ ಪದಾರ್ಥದಲ್ಲಿ, ಮೋಸ್ಟ್ ಆಫ್ ದ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಆ ಕಾರ್ಬೋಹೈಡ್ರೇಟು ಅಲ್ಟಿಮೇಟ್ಲಿ ನಮ್ದು ಏನಪ್ಪ ಸಣ್ಣ ಕರಳು ಅಥವಾ ಕರಳುಗಳಲ್ಲಿ ಅದು ಪಚನ ಆಗಿ ಅಲ್ಟಿಮೇಟ್ಲಿ ಗ್ಲುಕೋಸ್ ಎನ್ನುವ ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿ ಬ್ಲಡ್ಗೆ ಬರುತ್ತೆ. ಅದೇ ನಮ್ಮ ಮೇನ್ ಇಂಧನ. ಓಕೆ, ಎಲ್ಲಾ ಜೀವಕೋಶಗಳಿಗೆ ಹೋಗೋದಕ್ಕೆ ಈ ಬ್ಲಡ್ ಇಂತ ಆ ಇಂಧನ ಗ್ಲುಕೋಸು ಸೆಲ್ಸ್ಗೆ ಹೇಗೆ ಹೋಗೋದು, ಜೀವಕೋಶಗಳಿಗೆ ಹೇಗೆ ಹೋಗೋದು, ಆ ಹೋಗೋದಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನೇ ಇನ್ಸುಲಿನ್. ಓಕೆ, ಅದು ಕೀ ತರ ವರ್ಕ್ ಮಾಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಸೆಲ್ಗಳಲ್ಲಿ ಹೋಗಿ ಅದ್ರ ಮೇಲೆ ಏನಿರುತ್ತೆ, ಬೀಗ ಇರುತ್ತೆ ಅಂತ ಅನ್ಕೊಳ್ಳಿ, ಲಾಕ್ ಇರುತ್ತೆ. ಈ ಇನ್ಸುಲಿನ್ ಹೋಗಿ ಲಾಕ್ ಓಪನ್ ಮಾಡುತ್ತೆ, ಅವಾಗ ನಾವು ಗ್ಲುಕೋಸ್ ಇದೆಯಲ್ಲ ಬ್ಲಡ್ ಅಂತ ಎಲ್ಲ ಜೀವಕೋಶಗಳಿಗೆ ಹೋಗುತ್ತೆ. ನಮ್ಮ ಬಾಡಿಯಲ್ಲಿ ಅರೌಂಡ್ ಸರಿಸುಮಾರಾಗಿ ಒಂದು 35 lakh crore ಜೀವಕೋಶಗಳಿದವು. ಸೊ ನಮಗೆಲ್ಲ ಕೆಲಸ, ದಿನನಿತ್ಯದ ಕೆಲಸ ಮಾಡಬೇಕು, ಎನರ್ಜಿ ಬೇಕಲ್ವಾ? ಎನರ್ಜಿ ಬೇಕಂದ್ರೆ ಗ್ಲುಕೋಸ್ ಬೇಕು. ಅದಕ್ಕೆ ಇನ್ಸುಲಿನ್ ಬಂದು ಲಾಕ್ ಓಪನ್ ಮಾಡಿದ್ರೇನೆ ಏನಾಗುತ್ತೆ, ಶುಗರು ಜೀವಕೋಶಗಳಲ್ಲಿ ಹೋಗುತ್ತೆ. ಅಕಸ್ಮಾತ್ ಈ ಇನ್ಸುಲಿನ್ ಇಲ್ಲ ಅಂತ ಹೇಳಿದ್ರೆ, ನಾಗ್ಲೇ ಹೇಳಿದ ಟೈಪ್ 1 ಡಯಾಬಿಟಿಸ್ ಮೆಲ್ಡಸ್ ಮಕ್ಕಳಲ್ಲಿ ಅವರಲ್ಲಿ ಇನ್ಸುಲಿನ್ ಸಂಪೂರ್ಣ ಕಡಿಮೆ ಇರುತ್ತೆ, ಇಲ್ಲ ಅಂದ್ರೆ ಇನ್ಸುಲಿನ್ ಇಲ್ದೇನೆ ಇರ್ಬೋದು, ಇಲ್ಲ ಅಂದ್ರೆ ಕಡಿಮೆನೆ ಇರ್ಬೋದು. ಅವಾಗ ಇನ್ಸುಲಿನ್ ಇರಲ್ಲ, ಸೊ ಲಾಕ್ ಓಪನ್ ಆಗಲ್ಲ. ಸೊ ದಟ್ ಏನಾಗುತ್ತೆ, ಜೀವಕೋಶಗಳಿಗೆ ಶುಗರ್ ಹೋಗಲ್ಲ ಬ್ಲಡ್ ಅಂತ, ಗ್ಲುಕೋಸ್ ಹೋಗಲ್ಲ ಬ್ಲಡ್ ಅಂತ. ಅವಾಗ ಗ್ಲುಕೋಸ್ ಸ್ಲೋ ಆಗಿ ಬ್ಲಡ್ ಅಲ್ಲಿ ಬಿಲ್ಡ್ ಅಪ್ ಆಗಿ ಡಯಾಬಿಟಿಸ್ ಮೆಲಿಟಸ್ ಆಗುತ್ತೆ, ಸಕ್ಕರೆ ಕಾಯಿಲೆ ಆಗುತ್ತೆ. ಈಗ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಹೇಳಿದೆ, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಬೀಗ ಅಂತ ಹೇಳಿದ್ನಲ್ಲ ನಾನು ಜೀವಕೋಶಗಳಲ್ಲಿ, ಅಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ, ಅಂದ್ರೆ ಪ್ರತಿರೋಧಕ ಡೆವಲಪ್ ಆಗಿರುತ್ತೆ. ಆ ಇನ್ಸುಲಿನ್ ಇರುತ್ತೆ, ಬಹಳಷ್ಟು ಇನ್ಸುಲಿನ್ ಸಿಕ್ರೆಟ್ ಆಗ್ತಿರುತ್ತೆ, ಬಟ್ ಆ ಇನ್ಸುಲಿನ್ ಹೋಗಿ ಅದು ಕೀನ್ ಓಪನ್ ಮಾಡಕ್ ಆಗಲ್ಲ. ಬೀಗಗಳು ಪ್ರತಿರೋಧಕ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟಿರುತ್ತೆ ಜೀವಕೋಶಗಳಲ್ಲಿ. ಸೊ ಇನ್ಸುಲಿನ್ ಇದ್ರೂ ಕೂಡ ಅದು ಓಪನ್ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ಗ್ಲುಕೋಸು ಜೀವಕೋಶಗಳ ಒಳಗೆ ಹೋಗಲ್ಲ. ಸೊ ಗ್ಲುಕೋಸ್ ಬ್ಲಡ್ ಅಲ್ಲೇ ಉಳ್ಕೊಳ್ಳುತ್ತೆ. ಸ್ಲೋ ಆಗಿ ನಾವು ಊಟ ಮಾಡಿದಂಗೆ ಎಲ್ಲಾ ಗ್ಲುಕೋಸ್ ಕೂಡ ಬ್ಲಡ್ ಗೆ ಹೋಗುತ್ತೆ, ಬ್ಲಡ್ ಅಲ್ಲಿ ಗ್ಲುಕೋಸ್ ಡೆವಲಪ್ ಆಗುವಂತ ಹೋಗುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ, ಡಯಾಬಿಟಿಸ್ ಮೆಲಿಟಸ್ ಆಗುತ್ತೆ. ನೀವ್ ಹೇಳೋ ಪ್ರಕಾರವಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸಂಪೂರ್ಣವಾಗಿ ಇರೋದೇ ಇಲ್ಲ ಅಂತಾನೆ ಸರ್? ಅಂದ್ರೆ ಮಧುಮೇಹಿಗಳಲ್ಲಿ ಇನ್ಸುಲಿನ್, ಬಹಳಷ್ಟು ಜನ ಅದೇ ತಪ್ಪಿಕೊಂಡಿರ್ತಾರೆ. ಏನ್ ತಪ್ಪಿಕೊಂಡ್ಬಿಟ್ಟಿರ್ತಾರೆ ಅಂದ್ರೆ, ಶುಗರ್ ಇದೆ ಅಂದ್ರೆ ಅವ್ರಿಗೆ ಇನ್ಸುಲಿನ್ ಇರಲ್ಲ, ಅವ್ರಿಗೆ ಇನ್ಸುಲಿನ್ ಕೊಟ್ರೆ ಶುಗರು ಕಡಿಮೆ ಆಗುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ. ನಾ ಆಗ್ಲೇ ಹೇಳಿದ್ನಲ್ಲ, ಆಲ್ರೆಡಿ 2 types ಆಫ್ ಡಯಾಬಿಟಿಸ್ ಮೆಲಿಟಸ್ ಇರುತ್ತೆ, ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂಡ್ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಜೆನೆಟಿಕ್ ಡಿಸಾರ್ಡರ್ ಅಂತ ಬರುವಂತದ್ದು, ಅದು ಮಕ್ಕಳಲ್ಲೇ ಹೆಚ್ಚು ಕಂಡು ಬರುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಪ್ಯಾಂಕ್ರಿಯಾಸ್ ಮೇದೋಜ್ಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ರಿಲೀಸೇ ಆಗ್ತಿರಲ್ಲ, ಪ್ರೊಡ್ಯೂಸೇ ಆಗ್ತಿರಲ್ಲ. ಒಂದು ಇಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ಬಹಳಷ್ಟು ಕಡಿಮೆ ರಿಲೀಸ್ ಆಗ್ತಿರುತ್ತೆ. ಸೊ ಟೈಪ್ ಒನ್ ಅಲ್ಲಿ ಇನ್ಸುಲಿನ್ ಬಹಳ ಕಡಿಮೆ ಇರುತ್ತೆ. ಟೈಪ್ ಟು ಡಯಾಬಿಟಿಸ್ ಮೆಲೆಟಿಸ್ ಅಲ್ಲಿ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ಇನ್ಸುಲಿನ್ ರಿಲೀಸ್ ಆಗ್ತಿರುತ್ತೆ. ನಾ ಹೇಳಿದ್ನಲ್ಲ, ಆ ಇನ್ಸುಲಿನ್ಗೆ ಪ್ರತಿರೋಧಕ ಓಕೆ ಸೆಲ್ಸ್ ಅಲ್ಲಿ ಜೀವಕೋಶಗಳಲ್ಲಿ ಆ ಇನ್ಸುಲಿನ್ ಕೆಲಸನೇ ಮಾಡಕ್ಕಾಗಲ್ಲ, ಅಂತ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಆದ್ದರಿಂದ ಅಲ್ಲೂ ಕೂಡ ಇನ್ಸುಲಿನ್ ಕೆಲಸ ಮಾಡಕ್ಕಾಗಿಲ್ಲ ಅಂತೇಳಿ ಗ್ಲುಕೋಸು ಬ್ಲಡ್ ಅಂತ ಸೆಲ್ಸ್ಗೆ ಹೋಗಲ್ಲ. ಸೊ ಇದು ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ. ಸೊ ಓವರಾಲ್ ಟೈಪ್ ಒನ್ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಇನ್ಸುಲಿನ್ ಇರಲ್ಲ ಅಥವಾ ಕಡಿಮೆ ಇರುತ್ತೆ. ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಇನ್ಸುಲಿನ್ ಇರುತ್ತೆ, ಬಟ್ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಈಗ ನಮ್ಮ ದೇಶಕ್ಕೆ ಮತ್ತೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ಮಧುಮೇಹದ ಒಂದು ತೊಂದರೆ ತೀವ್ರತೆ ಎಷ್ಟಿರ್ಬೋದು ಅಂತ ಹೇಳ್ತೀರಾ ಸರ್, ನಮ್ಮ ದೇಶಕ್ಕೂ ಮತ್ತೆ ಬೇರೆ ಹೊರ ದೇಶಗಳಿಗೆ ಹೋಲಿಸ್ಕೊಂಡ್ರೆ? ಸೊ ಈ ಪ್ರಾಬ್ಲಮ್ ನಾನು ಏನು ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಓವರ್ ಆಲ್ ಅರೌಂಡ್ 55 crore ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ನೀವು ಇದನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ತೀವ್ರತೆ ಇರಬಹುದು ಅಂದ್ರೆ ಅರೌಂಡ್ 9% ಅಂದ್ರೆ ಆಲ್ಮೋಸ್ಟ್ ಎವ್ರಿ 10% ವಯಸ್ಕರಲ್ಲಿ, ಮೋರ್ ದನ್ 30 years ಅವ್ರಿಗೆ ಹೇಳ್ತಾ ಇದ್ದೇನೆ ನಾನು, ಪ್ರತಿ 10 people ಮೋರ್ ದನ್ 30 years ವರೆಗೆ ಒಬ್ಬರಿಗೆ ಡಯಾಬಿಟಿಸ್ ಮೆಲಿಟಸ್ ಇದೆ. ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಓಕೆ ಸಕ್ಕರೆ ಕಾಯಿಲೆ ಇರೋರ್ನ ಒಂದ್ ಕಡೆ ಸೇರಿಸಿ ಅವ್ರದೇ ಒಂದು ದೇಶ ಮಾಡಬೇಕು ಅಂದ್ರೆ ಜನಸಂಖ್ಯೆಯಲ್ಲಿ ಅವ್ರ ದೇಶ 3rd ಅತಿ ದೊಡ್ಡ ದೇಶ ಆಗುತ್ತೆ ಜನಸಂಖ್ಯೆಯಲ್ಲಿ, ಅಷ್ಟು ಜನ ಡಯಾಬಿಟಿಸ್ ಮೆಲಿಟಸ್. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತೀವ್ರತೆ ಇರಬಹುದು ಅಂತ. ನಿಮ್ಗೆ ಗೊತ್ತಿದೆ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ಒಂದು ಚೈನಾ, ಎರಡನೇದು ಭಾರತ. ಸೊ ನೆಕ್ಸ್ಟ್ ಹೈಯೆಸ್ಟ್ ಜನಸಂಖ್ಯೆ ಇರೋ ದೇಶ ಅಂದ್ರೆ ಅಮೆರಿಕ, ಅಲ್ಲಿ 33 crore ಜನ ಇದ್ದಾರೆ. ಸೊ ಈಗ ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ 50 crore ಜನ ಆಗ್ಬಿಟ್ರು, ಅಂದ್ರೆ 3rd ಅತಿ ದೊಡ್ಡ ದೇಶ ಆಗುತ್ತೆ ಜನಸಂಖ್ಯೆಯಲ್ಲಿ ಒಂದ್ ಕಡೆ ಏನಾದ್ರು ಸೇರಿಸಿದ್ವಿ ಅಂದ್ರೆ. ಸೊ ಇದರಿಂದ ಗೊತ್ತಾಗುತ್ತೆ ಪ್ರಪಂಚದ ಎಷ್ಟು ಡಯಾಬಿಟಿಕ್ ಪೀಪಲ್ ಇರಬಹುದು ಅಂತ. ನೆಕ್ಸ್ಟ್ ಬಂದ್ರೆ ನಮ್ ದೇಶಕ್ಕೆ ಅಂತ ಬಂದ್ರೆ ಇದ್ರದ್ದು ಪ್ರಿವಿಲೆನ್ಸ್ ಅಂತ ಹೇಳ್ತೇವೆ, ಅಂದ್ರೆ ಅದು 10% ಇದೆ. ಇನ್ನು ಅರ್ಬನ್ ಅಲ್ಲಿ ರೂರಲ್ ಅಲ್ಲಿ ಎರಡು ಕೂಡ ಮಿಕ್ಸ್ ಮಾಡಿ 10% ಅಂದ್ರೆ ಅಗೇನ್ ಅದನ್ನ ಹೇಳ್ತಿದ್ನಲ್ಲ, 30 years ಮೇಲ್ಪಟ್ಟ ವಯಸ್ಕರಲ್ಲಿ ಪ್ರತಿ 10 people ಒಬ್ಬರಿಗೆ ಡಯಾಬಿಟಿಸ್ ಮೆಲಿಟಸ್ ಇದೆ. ಸೊ ಓವರ್ ನಂಬರ್ ತಗೊಂಡಾಗ ಅರೌಂಡ್ 7 crore ಜನ ಡಯಾಬಿಟಿಕ್ ಪೀಪಲ್ ಎಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಇದ್ದಾರೆ. ಹೀಗಾಗಿ ನಮ್ಮ ದೇಶದಲ್ಲೂ ಕೂಡ ಅವ್ರನ್ನೆಲ್ಲ ಒಗ್ಗೂಡಿಸಿದ್ರೆ ಒಂದ್ ಕಡೆ ಒಗ್ಗೂಡಿಸಿ ಒಂದು ರಾಜ್ಯ ಮಾಡೋಣ ಅಂತ ಇಟ್ಕೊಳ್ಳಿ, ಸುಮ್ಮನೆ ನಿಮಗೆ ಐಡಿಯಾ ಬರಲಿ ಅಂತ. ಸೊ ಒಂದ್ ರಾಜ್ಯ ಮಾಡೋದು ಅಂದ್ರೆ ಆ ರಾಜ್ಯ ಜನಸಂಖ್ಯೆಯಲ್ಲಿ ಕರ್ನಾಟಕಕ್ಕಂತೂ ದೊಡ್ಡ ರಾಜ್ಯ ಆಗ್ಬಿಡುತ್ತೆ. ಕರ್ನಾಟಕದ ಜನಸಂಖ್ಯೆ ನಿಮ್ಗೆ ಗೊತ್ತೆ 2011 ಸೆನ್ಸಸ್ ಪ್ರಕಾರ 6 crore ಜನ ಇದ್ದಾರೆ. ಸೊ ಅದು ಅಷ್ಟು ಜನ ಡಯಾಬಿಟಿಸ್. ನಿಮ್ಗೆ ಇದರಿಂದ ಗೊತ್ತಾಗುತ್ತೆ ಎಷ್ಟು ತೀವ್ರತೆ ಇರಬಹುದು ನಮ್ಮ ದೇಶದಲ್ಲಿ ಡಯಾಬಿಟಿಸ್ ತು ಅಂತೇಳಿ. ಏನಕ್ಕೋಸ್ಕರ ನಮ್ಮ ದೇಶದಲ್ಲಿ ಇಷ್ಟಕೊಂಡು ಜಾಸ್ತಿ ಇರಕ್ಕೆ ಕಾರಣಗಳೇನು ಅಂತೀರಾ ಸರ್? ನಮ್ಮ ದೇಶ ಆಗ್ಲೇ ಹೇಳಿದೆ ಆಲ್ರೆಡಿ ಡಯಾಬಿಟಿಕ್ ಕ್ಯಾಪಿಟಲ್. ನಮ್ಮ ದೇಶ ಡಯಾಬಿಟಿಸ್ ಮಧುಮೇಹಿಗಳ ರಾಜಧಾನಿ ಆಗಿಬಿಟ್ಟಿದೆ. ಅಂದ್ರೆ ಅಷ್ಟು ಕೇಸ್ ಅದು, ಅಂದ್ರೆ 20% ಆಫ್ ಟೋಟಲ್ ಡಯಾಬಿಟಿಕ್ ಪೀಪಲ್, ಪ್ರಪಂಚದ ಡಯಾಬಿಟಿಕ್ ಪೀಪಲ್ ಅಲ್ಲಿ 20% ಜನ ನಮ್ಮ ದೇಶದಲ್ಲೇ ಇದ್ದಾರೆ, ನಮ್ಮ ದೇಶದಲ್ಲೇ ಇದ್ದಾರೆ. ಇದಕ್ಕೆ ಕಾರಣ ಮೇನ್ ಏನು ಅಂತ ಹೇಳಿದ್ರೆ, ಮೊದಲನೇದು ನಗರೀಕರಣ, ಗ್ಲೋಬಲೈಸೇಷನ್ ಅಂತ ಹೇಳಿದ್ವಿ. ಗ್ಲೋಬಲೈಸೇಷನ್ ಇಂದ ನಗರೀಕರಣಗಳು ಆಗ್ತಾ ಇದಾವೆ. ನಗರೀಕರಣ ಅಂದ್ರೆ ಅರ್ಬನೈಸೇಷನ್. ಓಕೆ, ಜನಗಳು ಮೊದಲು ಏನಾಗ್ತಿತ್ತು, ಅರೌಂಡ್ 20% ಜನ ಮಾತ್ರ ನಗರದಲ್ಲಿ ವಾಸಿಸ್ತಿದ್ರು, 80% ಜನ ಹಳ್ಳಿಗಳಲ್ಲಿ ಇರ್ತಿದ್ರು. ಸೊ ಈಗ ಸ್ಲೋ ಆಗಿ ಟ್ರೆಂಡ್ ಚೇಂಜ್ ಆಗಿದೆ. 30-40% ಜನ ಅವರೆಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಳ್ಳಿಗಳಲ್ಲಿ ವಾಸ ಮಾಡೋರ ಸಂಖ್ಯೆ ಕಡಿಮೆ ಆಗಿ ಎಲ್ಲರೂ ಕೂಡ ನಗರಕ್ಕೆ ವಲಸೆ ಹೋಗ್ತಿದ್ದಾರೆ. ಓಕೆ, ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಜಾಗತೀಕರಣ ಅಂಡ್ ಅರ್ಬನೈಸೇಷನ್, ಅದು ಒಂದು ರೀಸನ್. ಎಲ್ಲ ನಗರಕ್ಕೆ ಹೋದ್ರಲ್ಲ ಯಾಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲರೂ ಕೆಲಸಗಳನ್ನ ಅರಿಸಿ, ಹಣವನ್ನು ಅರಿಸಿ, ತಮ್ಮ ಫ್ಯಾಮಿಲಿ ಸಾಕೋಕ್ಕೋಸ್ಕರ ದುಡ್ಡು ಬೇಕಲ್ಲ, ನಗರದಲ್ಲಿ ಚೆನ್ನಾಗಿ ದುಡ್ಡು ಸಿಗುತ್ತೆ ಅನ್ನೋದು ಒಂದು ರೀಸನ್. ಆಮೇಲೆ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ದು ಆಹಾರ ಪದ್ಧತಿಯಲ್ಲಿ ದಿಢೀರ್ ಬದಲಾವಣೆ. ಮೊದಲು ಬಹಳಷ್ಟು ಜನ ಹಳ್ಳಿಗಳಲ್ಲಿ ಇರ್ತಿದ್ರು, ಬಹಳಷ್ಟು ಕೆಲಸಗಳು ವ್ಯವಸಾಯ ಆಧಾರಿತ ಕೆಲಸಗಳು ಇರ್ತಿದ್ವು. ಅಲ್ಲಿ ದೇಹವನ್ನು ದಂಡಿಸಿ ಓಕೆ ಹೊಲದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಊಟ ಮಾಡ್ತಾ ಇದ್ರು, ಅದ್ರ ಜೊತೆಗೆ ದೇಹವನ್ನು ದಂಡಿಸಿ ಹೊರದಾಗೆ ಕೆಲಸನೂ ಕೂಡ ಮಾಡ್ತಾ ಇದ್ರು. ನಾವು ಏನು ಊಟ ಮಾಡಿದ್ರು ಕೂಡ ಅದು ಚೆನ್ನಾಗಿ ಜೀರ್ಣ ಆಗ್ತಿತ್ತು, ಚೆನ್ನಾಗಿ ಜೀರ್ಣ ಆಗ್ತಿತ್ತು. ಬಟ್ ಈಗ ಮೋಸ್ಟ್ ಆಫ್ ದ ಅರ್ಬನ್ ಕೆಲಸಗಳು ಏನಾಗಿದೆ ಅಂತ ಹೇಳಿದ್ರೆ, ಅವು ಸೆಡೆಂಟರಿ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ದೈಹಿಕವಾಗಿ ಮಾಡೋ ಕೆಲಸಗಳು ಬಹಳಷ್ಟು ಕಡಿಮೆ ಆಗಿಬಿಟ್ಟಿದೆ. ಬಟ್ ಆಹಾರ ಪದ್ಧತಿ ಏನು ಚೇಂಜ್ ಆಗಿಲ್ಲ. ನಗರೀಕರಣ ಇರೋದ್ರಿಂದ ಎಲ್ಲರಿಗೂ ಒಂದು ಲೆವೆಲ್ಗೆ ಎಕನಾಮಿಕಲ್ ಸಿಸ್ಟಮ್ ಬೆಟರ್ ಆಗಿದೆ, ಜನಕ್ಕೆ ಆಹಾರ 3 times ಚೆನ್ನಾಗಿ ಊಟ ಸಿಗುತ್ತೆ. ಬಟ್ ಅದೇ ತರ ಊಟ ಮಾಡೋ ತರ ಕೆಲಸಗಳಾಗ್ತಿಲ್ಲ. ಅವಾಗ ಏನಾಗಿದೆ, ನಾ ಹೇಳಿದ್ನಲ್ಲ ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ ಗೆ ಗ್ಲುಕೋಸ್ ಇದೆ ಅಲ್ಲ, ನಾವು ಊಟ ಹೋದಂಗೆ ಅದು ಸರಿಯಾಗಿ ಯೂಸ್ ಆಗಲಿಲ್ಲ ಅಂದ್ರೆ ಬ್ಲಡ್ ಅಲ್ಲೇ ಬಿಲ್ಟ್ ಹಾಕೊಂತ ಹೋಗುತ್ತೆ. ಸೊ ಶುಗರ್ ಲೆವೆಲ್ ಹೆಚ್ಚಾದಂಗೆ ಡಯಾಬಿಟಿಸ್ ಮೆಲಿಟಸ್ ಕೂಡ ಹೆಚ್ಚಾಗುತ್ತೆ. ಮೂರನೇ ಏನಂದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ. ಹಾಗೆ ನಗರೀಕರಣದಿಂದ ಏನಾಗ್ತಿದೆ ಅಂದ್ರೆ ಜೀವನ ಶೈಲಿಯಲ್ಲಿ ಕಂಪ್ಲೀಟ್ ಬದಲಾವಣೆ ಆಗ್ಬಿಟ್ಟಿದೆ. ಶ್ರಮದಿಂದ ದೇಹ ದಂಡಿಸಿ ಕೆಲಸ ಮಾಡಂಗಿಲ್ಲ, ಎಲ್ಲ ಮೋಸ್ಟ್ ಆಫ್ ದ ಕೆಲಸಗಳು ನೋಡಿ ನೀವು 8-10 ತಾಸು ಕುತ್ಕೊಂಡು ಮಾಡೋ ಕೆಲಸಗಳೇ ಇದಾವೆ. ಸೊ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿನೇ ಕಡಿಮೆ ಆಗಿದೆ, ಅಂದ್ರೆ ಗ್ಲುಕೋಸ್ ನೀಡೇ ಕಡಿಮೆ ಆಗಿದೆ ಬಾಡಿಲಿ. ಬಟ್ ಗ್ಲುಕೋಸ್ ತಗೊಳ್ಳೋದು ಮಾತ್ರ ಸೇಮ್ ಇದೆ ಅಥವಾ ಹೆಚ್ಚು ಆಗಿದೆ. ಯಾಕಂದ್ರೆ ಎಕನಾಮಿಕಲ್ ಸಿಸ್ಟಮ್ ಬೆಟರ್ ಆಗಿರೋದ್ರಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಸ್ಥೂಲಕಾಯ. ನಮ್ಮ ದೇಶದಲ್ಲಿ ಒಬೇಸ್ ಪೀಪಲ್ ಬಹಳ ಜನ ಇದ್ದಾರೆ, ಅಂದ್ರೆ ದಪ್ಪ ಇರೋರು ಸ್ಥೂಲಕಾಯಿಗಳು. ಒಂದು ಅಂದಾಜಿನ ಪ್ರಕಾರ ICMR ಅಥವಾ WHO ರಿಸರ್ಚ್ ಗಳ ಪ್ರಕಾರ ನಮ್ಮ ಜನರಲ್ ಒಬೆಸಿಟಿ ಅಂತ ಇರುತ್ತೆ, ಓವರ್ಆಲ್ ಒಬೆಸಿಟಿ 25% ಇದೆ. ಅಂದ್ರೆ ಪ್ರತಿ 4 ಜನದಲ್ಲಿ ಇಂಡಿಯಾದಲ್ಲಿ ಒಬ್ಬರಿಗೆ ಒಬೆಸಿಟಿ ಇದೆ. ಅದರಲ್ಲಿ ಒಬೆಸಿಟಿಲೂ 2 ಟೈಪ್, ಒಂದು ಜನರಲ್ ಒಬೆಸಿಟಿ ಓವರ್ಆಲ್ ಬಾಡಿಲಿ ಒಬೆಸಿಟಿ ಇರೋದು, ಎರಡನೇದು ಬೊಜ್ಜು ಅಬ್ಡಾಮಿನಲ್ ಒಬೆಸಿಟಿ ಅಂತ ಇರ್ತಾರೆ. ಭಾರತದಲ್ಲಿ ಬಹಳಷ್ಟೇ ಇದೆ. ರೀಸೆಂಟ್ ರಿಸರ್ಚ್ ಪ್ರಕಾರ 40% ಜನಕ್ಕೆ ಮೋರ್ ದೆನ್ 30 ಇಯರ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಬೊಜ್ಜು ಇದೆ ಜನರಿಗೆ. ಅಂದ್ರೆ ಪ್ರತಿ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಪರ್ಸನ್, ಎರಡನೇ ಪರ್ಸನ್ ಹೊಟ್ಟೆಯಿಂದ ಒಬೇಸ್ ಇರ್ತಾರೆ. ಅದು ಕೂಡ ಕಾರಣ. ಒಬೆಸಿಟಿ ಹೆಚ್ಚಾದಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾದಂಗೆ ಡಯಾಬಿಟಿಸ್ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಅಂದ್ರೆ ಸ್ಟ್ರೆಸ್. ಏನಾಯ್ತು ಅಂತ ಹೇಳಿದ್ರೆ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಯ್ತು ರೀಸೆಂಟ್ ಆಗಿ. ಎಲ್ಲದು ಕಂಪ್ಯೂಟರ್ಸ್ ಬಂದವು, ಎಲ್ಲವು ಯಂತ್ರೀಕರಣ ಆಯ್ತು. ಎಲ್ಲೆಲ್ಲಿ ಮನುಷ್ಯ ಕೆಲಸ ಮಾಡ್ತಿದ್ನಲ್ಲ, ಮೈ ಎಲ್ಲ ಬಗ್ಸಿ ಹೋಗಿ ದೇಹ ಎಲ್ಲ ದಂಡಿಸಿ ಕೆಲಸ ಮಾಡ್ತಿದ್ದ, ಶ್ರಮ ವಹಿಸಿ ಕೆಲಸ ಮಾಡೋದು ಪ್ಲೇಸ್ ನಲ್ಲಿ ಯಂತ್ರಗಳು ಬಂದ್ಬಿಟ್ಟು. ಗ್ಲೋಬಲೈಸೇಷನ್ ಇಂದ ಏನಾಗಿದೆ, ಬಹಳಷ್ಟು ಇನ್ಫಾರ್ಮೇಶನ್, ಮಾಹಿತಿ, ಕಮ್ಯುನಿಕೇಶನ್ ಹೆಚ್ಚಾಯ್ತು. ಅದರಿಂದ ಒಳ್ಳೇದಾಯ್ತು, ಎಕನಾಮಿಕಲ್ ಸಿಸ್ಟಮ್ ಹೆಚ್ಚಾಯ್ತು, ಎಕನಾಮಿಕಲ್ ಸಿಚುವೇಶನ್ ಹೆಚ್ಚಾಯ್ತು ದೇಶದ್ದು. ಜೊತೆಗೆ ಒಂದ್ಸ್ವಲ್ಪ ಪ್ರಾಬ್ಲಮ್ಸ್ ಬಂದವು. ಏನ್ ಪ್ರಾಬ್ಲಮ್ಸ್ ಅಂದ್ರೆ ಸೈಕಾಲಜಿಕಲ್ ಡಿಸಾರ್ಡರ್ಸ್, ಸ್ಟ್ರೆಸ್ ಹೆಚ್ಚಾಯ್ತು. ಆ ಸ್ಟ್ರೆಸ್ಸು ಕೂಡ ಒನ್ ಆಫ್ ದ ರೀಸನ್ ಫಾರ್ ಡೆವಲಪ್ಮೆಂಟ್ ಆಫ್ ರೀಸೆಂಟ್ NCDs ಅಂತ ಹೇಳ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಡಯಾಬಿಟಿಸ್ ಮೆಲಿಟಸ್ ಕೂಡ ಒಂದು. ಜೊತೆಗೆ ಸರ್, ಇದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಮಧುಮೇಹದ ಲಕ್ಷಣಗಳು ಏನೇನು ಅಂತ ಹೇಳ್ತೀರಿ ಸರ್? ಮಧುಮೇಹ ಬಗ್ಗೆ ಒಂದು ನೀವು ಕ್ಲಿಯರ್ ತಿಳ್ಕೋಬೇಕು, ಮ್ಯಾಕ್ಸಿಮಮ್ ಜನರಲ್ಲಿ ನಾವು Type 2 ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ Type 2 ಡಯಾಬಿಟಿಸ್ ಮೆಲಿಟಸ್ ಐತಲ್ಲ ಅದು ಈಸಿಯಾಗಿ ಪ್ರಿವೆಂಟಬಲ್ ಡಿಸಾರ್ಡರ್. ಓಕೆ, ಅಂದ್ರೆ 95% ಆಫ್ ದ ಜನ Type 2 ಡಯಾಬಿಟಿಸ್ ಮೆಲಿಟಸ್ ಇಂದ ಬಳಲ್ತಾ ಇರ್ತಾರೆ. ಅದರಲ್ಲಿ 70% ಜನಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರೋದೇ ಇಲ್ಲ. ಅದೇ ಮೇನ್ ರೀಸನ್, ಈಗ ಏನ್ ಪ್ರಾಬ್ಲಮ್ ಆಗುತ್ತೆ, ನನಗೇನು ಸಿಂಪ್ಟಮ್ ಇಲ್ಲ ಡಯಾಬಿಟಿಸ್ ಅನ್ಕೊಂಡ್ಬಿಡ್ತಾರೆ ಜನಗಳು. ಓಕೆ, 70% ಆಫ್ ದ ಜನಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರಲ್ಲ. ಆ ಸಿಂಪ್ಟಮ್ಸ್ ಯಾವಾಗ ಬರ್ತವೆ ಅಂದ್ರೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ. ಯಾವಾಗ ಡಯಾಬಿಟಿಸ್ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಹೆಚ್ಚಾಗಿ ಅದು ಆಲ್ರೆಡಿ ಡ್ಯಾಮೇಜ್ ಕಿಡ್ನಿಗೆ ಡ್ಯಾಮೇಜ್ ಮಾಡಿದೆ, ಕಣ್ಣಿಗೆ ಡ್ಯಾಮೇಜ್ ಮಾಡಿದೆ, ಆಮೇಲೆ ಬೇರೆ ನರಗಳಿಗೆ ಡ್ಯಾಮೇಜ್ ಮಾಡಿದೆ, ಹಾರ್ಟ್ಗೆ ಡ್ಯಾಮೇಜ್ ಮಾಡಿದೆ, ರಕ್ತನಾಳಗಳು ಬ್ಲಾಕ್ ಮಾಡಿ, ಅವಾಗ ಎಷ್ಟೋ ಜನ ಆ ಕಾಂಪ್ಲಿಕೇಶನ್ ಸಿಂಪ್ಟಮ್ಸ್ ಅಂತ ಬರ್ತಾರೆ. ಓಕೆ, ಓನ್ಲಿ ಅರೌಂಡ್ 30% ಜನರಲ್ಲಿ ಸಿಂಪ್ಟಮ್ಸ್ ಬರುತ್ತೆ. ಈಗ ಸಿಂಪ್ಟಮ್ಸ್ ಬಂತು ಅಂದ್ರೆ ಯಾವ ರೀತಿ ಇರುತ್ತೆ? ಸೊ ಯಾವ ರೀತಿ ಇರುತ್ತೆ ಅಂತಂದ್ರೆ, ಗ್ಲುಕೋಸ್ ಇದೆಯಲ್ಲ ಅದು ಶಕ್ತಿಯ ಇಂಧನ ನಮ್ಮ ಬಾಡಿಗೆ. ಏನಾಗಿರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಆ ಗ್ಲುಕೋಸ್ ಬ್ಲಡ್ ಇಂತ ಜೀವಕೋಶಗಳಿಗೆ ಹೋಗಲ್ಲ. ಹೋಗಲ್ಲ ಅಂದ್ರೆ ಶಕ್ತಿ ಬರಬೇಕಲ್ಲ, ಶಕ್ತಿನೇ ಇರಲ್ಲ. ಸೊ ಮೇನ್ ಸಿಂಪ್ಟಮ್ಸ್ ಅಂದ್ರೆ ನಿಶಕ್ತಿ, ಸುಸ್ತು ಆಗೋದು, ಆಯಾಸ ಆಗೋದು, ಓಕೆ, ಎಲ್ಲದರಲ್ಲೂ ಕೂಡ ಆಲಸಿ, ಯಾವುದೇ ಕೆಲಸ ಮಾಡಬಾರ್ದು ಅನ್ಸೋದು. ಆಮೇಲೆ ಸ್ಪೆಸಿಫಿಕ್ ಡಯಾಬಿಟಿಕ್ ಸಿಂಪ್ಟಮ್ಸ್ ಬಂತು ಅಂದ್ರೆ ಪಾಲಿಯೂರಿಯಾ ಅಂತ ಹೇಳ್ತೀವಿ ನಾವು. ಪಾಲಿಯೂರಿಯಾ ಅಂತ ಹೇಳಿದ್ರೆ ಮೂತ್ರ ವಿಸರ್ಜನೆ ರಿಪೀಟೆಡ್ಲಿ, ಓಕೆ, ಬಹಳಷ್ಟು ಮೂತ್ರ ವಿಸರ್ಜನೆ ಮಾಡೋದು ನೋಡ್ತಿರ್ಬೇಕು. ಡಯಾಬಿಟಿಸ್ ಮೆಲಿಟಸ್ ಬಂದವರು ಯೂಶ್ವಲಿ ಕಂಟ್ರೋಲ್ನಾಗ ಇರಲಿಲ್ಲ ಅಂತ ಹೇಳಿದ್ರೆ ಡಯಾಬಿಟಿಸ್, ಮೂತ್ರ ವಿಸರ್ಜನೆ ರಾತ್ರಿ 2-3 ಸಾರಿ ಎದ್ದು ಮೂತ್ರ ವಿಸರ್ಜನೆ ಹೋಗ್ತಾರೆ, ಆಫೀಸಲ್ಲಿ ಕುತ್ಕೊಂಡು ಕೂಡ ರಿಪೀಟೆಡ್ಲಿ ಮೂತ್ರ ವಿಸರ್ಜನೆ ಹೋಗ್ತಿರ್ತಾರೆ, ಪಾಲಿಯೂರಿಯಾ. ಇನ್ನೊಂದು ಬರುತ್ತೆ ಪಾಲಿಡಿಪ್ಸಿಯಾ ಅಂತ, ಬಿಕಾಸ್ ಬಹಳ ಮೂತ್ರ ಹೋಗ್ತಿರೋದ್ರಿಂದ, ಓಕೆ, ಹೋಗ್ತಿರೋದ್ರಿಂದ ಬಹಳಷ್ಟು ನೀರು ಕುಡಿಬೇಕು ಅನಿಸ್ತಿರುತ್ತೆ ರಿಪೀಟೆಡ್ಲಿ ಅವ್ರು, ಅದೆಲ್ಲ ಗಂಟಲು ನಾಲಿಗೆ ಒಣಗ್ತಾ ಇರುತ್ತೆ, ತುಟಿ ಒಣಗ್ತಾ ಇರುತ್ತೆ, ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ ಅದಕ್ಕೆ. ನೆಕ್ಸ್ಟ್ ಪಾಲಿಫೇಜಿಯಾ. ಈಗ ಯಾವಾಗ ನಮ್ದು ಇಂಧನ ಜೀವಕೋಶಗಳು ಹೋಗಲ್ಲ ಅಂದ್ರೆ ಜೀವಕೋಶಗಳು ಏನ್ ತಿಳ್ಕೊಂತಿದ್ದವು, ಈ ಮುಂಚೆ ಊಟನೇ ಮಾಡ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತವು. ಊಟ ಮಾಡಿಲ್ಲ ಅಂತೇಳಿ ಅವು ಬ್ರೈನ್ಗೆ ಸಿಗ್ನಲ್ ಕಳಿಸ್ತವು, ಇವನು ಊಟ ಮಾಡಬೇಕು, ಇವನು ಊಟ ಮಾಡಬೇಕು ಅಂತ. ಸೊ ಹಾಗಾಗಿ ರಕ್ತದಲ್ಲಿ ಗ್ಲುಕೋಸ್ ಅಮೌಂಟ್ ಬಹಳ ಇದ್ರೂ ಕೂಡ ಮನುಷ್ಯ ಇನ್ನೂ ಹಸಿ ಹಸಿವಾಗ್ತಾ ಇರುತ್ತೆ, ಪಾಲಿಫೇಜಿಯಾ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಬಿಕಾಸ್ ಯೂರಿನ್ ನಲ್ಲಿ ಶುಗರ್ ಅಂಶ ಇರೋದ್ರಿಂದ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ ಸ್ವಲ್ಪ ಜನರಲ್ಲಿ. ಸ್ವಲ್ಪ ಜನಕ್ಕೆ ಗಾಯ ಆದ್ರೆ ವಾಶೇ ಆಗಲ್ಲ, ಸ್ವಲ್ಪ ಜನಕ್ಕೆ ರಿಪೀಟೆಡ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ, ಕುರ ಆಗ್ತಿರ್ತವೆ ಬೇಕಾದ್ರೆ ನೋಡಿರ್ಬೋದು ನೀವು. ಆಮೇಲೆ ರಿಪೀಟೆಡ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದೆ, ಶ್ವಾಸಕೋಶದ ಇನ್ಫೆಕ್ಷನ್ ಆಗ್ತಿರ್ತವೆ. ದೀಸ್ ಆರ್ ಕಾಮನ್ ಸಿಂಪ್ಟಮ್ಸ್ ಡಯಾಬಿಟಿಸ್ ಮೆಲಿಟಸ್. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಡಿಯಿಂದ ಮುಡಿವರೆಗೆ, ಅಂದ್ರೆ ತಲೆಯಿಂದ ಕಾಲಿನವರೆಗೂ, ತಲೆ ಇನ್ಕ್ಲೂಡ್ ಮಾಡಿ ಕಾಲನ್ನು ಬೆರಳುಗಳನ್ನು ಕಾಲಿನ ಬೆರಳುಗಳನ್ನು ಇನ್ಕ್ಲೂಡ್ ಮಾಡಿ ಯಾವುದೇ ಆರ್ಗನ್ಗೂ ಅಫೆಕ್ಟ್, ಅಂಗಗಳಿಗೂ ಅಫೆಕ್ಟ್ ಮಾಡಬಹುದು, ಅದರ ಸಿಂಪ್ಟಮ್ಸ್ ತರಬಹುದು. ಅವಾಗಲೇ ಹೇಳಿದ್ರು ತಾವು, ಯಾರಿಗೂ ಗೊತ್ತೇ ಆಗಲ್ಲ ಅದು ತುಂಬಾ ಸಿವಿಯರ್ ಆದ್ಮೇಲೆ ಗೊತ್ತಾಗೋದು ಅಂತ. ಎಂಥವರು ನನಗೆ ಮಧುಮೇಹ ಬಂದಿದೆ ಅಂತ ಯಾವ ರೀತಿ ತಿಳ್ಕೋಬಹುದು? 70% ಜನಕ್ಕೆ, ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಇರಲ್ಲ. ಅದಕ್ಕೋಸ್ಕರ ಅದು ಆಲ್ರೆಡಿ ಕಾಂಪ್ಲಿಕೇಶನ್ ಮಾಡಿದ್ಮೇಲೆ, ಕಿಡ್ನಿ ಹೊಡೆದ್ಮೇಲೆ, ಆಮೇಲೆ ಹಾರ್ಟ್ಗೆ ಪ್ರಾಬ್ಲಮ್ ಮಾಡಿದ್ಮೇಲೆ, ಆಮೇಲೆ ಮತ್ತೆ ನರಗಳಿಗೆ ಡ್ಯಾಮೇಜ್ ಮಾಡಿದ್ಮೇಲೆ ಗೊತ್ತಾಗೋದ್ರಿಂದ ಈ ಡಿಸೀಸ್ ಏನಂತ. ಅದು ಮತ್ತೆ ಒಂದ್ಸಲ ಡ್ಯಾಮೇಜ್ ಆಯ್ತು ಅಂದ್ರೆ ಇರಿವರ್ಸಿಬಲ್, ಅದು ಮತ್ತೆ ವಾಪಸ್ ಚೇಂಜ್ ಮಾಡೋಕ್ಕೂ ಆಗಲ್ಲ ಕಾಂಪ್ಲಿಕೇಶನ್ಸ್ನ. ಸೊ ಅದಕ್ಕೋಸ್ಕರ ಈ ರೋಗಕ್ಕೆ ನಾವು ಏನಂತೀವಿ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಈ ಡಿಸೀಸ್ಗಳು. ಯಾಕಂದ್ರೆ ಸುಮ್ಮನೆ ಸಿಂಪ್ಟಮ್ಸ್ ಏನೇ ಇರಲ್ಲ, ಆಲ್ರೆಡಿ ಸ್ಲೋ ಆಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಒಳಕ್ಕೆ. ಅದಕ್ಕೋಸ್ಕರ ಇದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾರು ಹೈ ರಿಸ್ಕ್ ಪೀಪಲ್, ಇದಕ್ಕೆ ಯಾರು ಬಹಳಷ್ಟು ಮುತುವರ್ಜು ವಹಿಸಬೇಕು ಅಂದ್ರೆ, ಮೊದಲನೇದು ಎಲ್ಲಾ ರಿಲೇಟಿವ್ಸ್ ಡಯಾಬಿಟಿಸ್, ಆಲ್ರೆಡಿ ಮನೇಲಿ ಯಾವ್ದಾದ್ರು ಡಯಾಬಿಟಿಸ್ ಮೆಲೈಟಿಸ್ ಇದ್ರು ಅಂದ್ರೆ ಅವರೆಲ್ಲರದು ರಿಲೇಟಿವ್ಸ್ ಫಸ್ಟ್ ಬ್ಲಡ್ ರಿಲೇಷನ್ ಅಂತ ಹೇಳ್ತಾರೆ. ಓಕೆ, ಮೊದಲನೇ ಇದ್ರದ ರಿಲೇಷನ್ಗಳು ಯಾರು ಅಂತ ಹೇಳಿದ್ರೆ, ಈಗ ತಂದೆ ತಾಯಿಗಳಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಮೆಲೈಟಿಸ್ ಇತ್ತು ಅಂದ್ರೆ, ಅಣ್ಣ ತಮ್ಮಂದಿರಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಮೆಲೈಟಿಸ್ ಇತ್ತು ಅಂದ್ರೆ, ಅಕ್ಕ ತಂಗಿಯರಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಮೆಲೈಟಿಸ್ ಇತ್ತು ಅಂದ್ರೆ, ಅಥವಾ ಬಹಳಷ್ಟು ನೀರು ಸಮ ಚಿಕ್ಕಪ್ಪ ದೊಡ್ಡಪ್ಪಗಳಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಮೆಲೈಟಿಸ್ ಇತ್ತು ಅಂದ್ರೆ, ಅಂಥವರು ಬಹಳಷ್ಟು ಇಂಪಾರ್ಟೆಂಟ್, ಅವರಿಗೂ ಕೂಡ ಡಯಾಬಿಟಿಸ್ ಮೆಲೈಟಿಸ್ ಬರೋ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ, 30 ವರ್ಷ ಆದ್ಮೇಲೆ ಪ್ರತಿ ವರ್ಷ ಬ್ಲಡ್ ಗ್ಲುಕೋಸ್ ಲೆವೆಲ್ ಅಂದ್ರೆ ಶುಗರ್ ಲೆವೆಲ್ನ ಟೆಸ್ಟ್ ಮಾಡಿಸ್ಕೋಬೇಕು. ಪೇರೆಂಟ್ಸ್ಗೆ ಇತ್ತು ಅಂತ ಇಟ್ಕೊಳ್ಳಿ. ಈಗ ಇಬ್ರಿಗೂ ತಂದೆ ತಾಯಿಗೆ ಇತ್ತು ಅಂದ್ರೆ ಮಕ್ಕಳಿಗೆ ಡಯಾಬಿಟಿಸ್ ಮೆಲೈಟಿಸ್ ಬರೋ ಚಾನ್ಸ್ 50% ಇರುತ್ತೆ, 50% ಇರುತ್ತೆ. ಓಕೆ, ಅಕಸ್ಮಾತ್ ಅದೇನಾದರೂ ಎನ್ವಿರಾನ್ಮೆಂಟಲ್ ಚೇಂಜಸ್ ಜೊತೆಗೆ, ಅಂದ್ರೆ ಅವ್ರ ಜೀವನ ಶೈಲಿನೂ ಕೂಡ ಅಷ್ಟು ಸರಿಯಾಗಿರ್ಲಿಲ್ಲ, ಓಕೆ ಸ್ಥೂಲಕಾಯಿದ್ರು ಸರಿಯಾಗಿ ಎಕ್ಸಸೈಸ್ ಎಲ್ಲ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಆ ಪರ್ಸೆಂಟೇಜ್ 70% ಆಗ್ಬಿಡುತ್ತೆ. ಆಮೇಲೆ ಅಕಸ್ಮಾತ್ ಒಬ್ಬ ಪೇರೆಂಟ್ಗೆ ಡಯಾಬಿಟಿಸ್ ಮೆಲೈಟಿಸ್ ಇತ್ತು, ಇನ್ನೊಬ್ರಿಗಿಲ್ಲ ಅಂದ್ರೆ ಮಕ್ಕಳಿಗೆ ಅರೌಂಡ್ 25% ಇರುತ್ತೆ ಬರೋ ಚಾನ್ಸ್. ಅಕಸ್ಮಾತ್ ಅವರು ಕೂಡ ಸರಿಯಾಗಿ ದೈಹಿಕ ಚಟುವಟಿಕೆ ಮಾಡ್ತಿರ್ಲಿಲ್ಲ, ಅಥವಾ ಆಹಾರ ಪದ್ಧತಿಯಲ್ಲಿ ಕರೆಕ್ಟ್ ಆಗಿ ಡಯಟ್ನ ಫಾಲೋ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಅವ್ರಿಗೆ 40% ಆಗ್ಬಿಡುತ್ತೆ ಅದು ಡಯಾಬಿಟಿಸ್ ಬರೋದು. ಸೊ ಇದು ರಿಲೇಟಿವ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅವರು ಇದಾರಲ್ಲ ಅವರು ಶುಗರ್ ಟೆಸ್ಟ್ ಎವ್ರಿ ಇಯರ್ ಮಾಡಿಸ್ಕೋಬೇಕು. ಎರಡನೇದು ಒಬೇಸ್ ಇರೋರು. ಒಬೇಸ್ ಇರೋರು ಅಂದ್ರೆ ಈಗ ಜನರಲ್ ಒಬೇಸಿ ಇರೋರು, ಅಬ್ಡಾಮಿನಲ್ ಒಬೇಸಿಟಿ ಇರೋರು, ಓಕೆ ಬೊಜ್ಜು ಇರೋರು, ಅವರು 30 ವರ್ಷ ಮೇಲ್ಪಟ್ಟದಲ್ಲಿರೋರು ಶುಗರ್ ಟೆಸ್ಟ್ ಎವ್ರಿ ಇಯರ್ ಮಾಡಿಸ್ಕೋಬೇಕು. ಆಮೇಲೆ ಜಾಬ್ ಅಲ್ಲಿ ಸ್ಟ್ರೆಸ್ ಇರೋರು, ಸೆಡೆಂಟ್ರಿ ವರ್ಕ್ ಇರುತ್ತೆ, ಸೆಡೆಂಟ್ರಿ ಅಂತ ಹೇಳಿದ್ರೆ ಕೂತಲ್ಲೇ ಕೆಲಸ ಮಾಡೋ ಜಾಬ್ಸ್ ಇರ್ತವು, ಈ ಬ್ಯಾಂಕ್ ವರ್ಕರ್ಸ್ ಆಗಲಿ, ಓಕೆ ಟೀಚರ್ಸ್ ಆಗಲಿ, ಓಕೆ ಡ್ರೈವರ್ಸು, ಯಾವುದೇ ರೀತಿ ಡ್ರೈವರ್ಸ್ ಆಗಲಿ, ಇವಾಗ 8-10-12 ತಾಸು ಕುತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಅವರೆಲ್ಲರೂ ಕೂಡ ಹೈ ರಿಸ್ಕ್ ಇರುತ್ತೆ. ಅವರು ಕೂಡ ಪ್ರತಿ ವರ್ಷ 30 ವರ್ಷ ಮೇಲ್ಪಟ್ಟಾದ್ಮೇಲೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಮ್ಮ ದೇಶ ಜಾಗತಿಕವಾಗಿ ಪ್ರಪಂಚದ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಹೈಯೆಸ್ಟ್ ಡಯಾಬಿಟಿಸ್ ಮೆಲೈಟಿಸ್ ಪೇಷಂಟ್ ಇರೋದ್ರಿಂದ. ಅದಕ್ಕೋಸ್ಕರ ಯಾರೇ 30 ವರ್ಷ ಮೇಲ್ಪಟ್ಟವರಾಗಲಿ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿ ವರ್ಷನೂ ಕೂಡ ಶುಗರ್ ಟೆಸ್ಟ್ನ, ನಿಮ್ ಬ್ಲಡ್ ಶುಗರ್ ಟೆಸ್ಟ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳ್ತೀರಾ ಸರ್? ಶುಗರ್ಗೆ ಬಹಳಷ್ಟು ವಿಧಗಳಿದವು ಅದು ಪತ್ತೆ ಹಚ್ಚೋದಕ್ಕೆ. ನಾವು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳ್ತೀವಿ, ಆ ಟೆಸ್ಟ್ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಅಕಸ್ಮಾತ್ ನೀವು ಫ್ಯಾಮಿಲಿ ಡಾಕ್ಟರ್ ಕಡೆ ಹೋದ್ರೆ ಅವ್ರು ಡೈರೆಕ್ಟ್ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಬರ್ಕೊಡ್ತಾರೆ. ಅಕಸ್ಮಾತ್ ನೀವು ಅದಕ್ಕೆ ನೀವು ರಾತ್ರಿ ಇಡೀ ಎಲ್ಲ ಫಾಸ್ಟಿಂಗ್ ಇರಬೇಕಾಗತ್ತೆ, ಓಕೆ ರಾತ್ರಿ ಇಡೀ ಎಲ್ಲ ನೀವು ಉಪವಾಸ ಇರಬೇಕಾಗತ್ತೆ, ಉಪವಾಸ ಇದ್ದು ಒಂದು 8-10 ತಾಸು ಉಪವಾಸ ಇದ್ದು ಆಮೇಲೆ ಹೋಗಿ ಟೆಸ್ಟ್ ಕೊಡಬೇಕಾಗತ್ತೆ. ನೀವು ಒಂದ್ಸರಿ ಏನ್ ಮಾಡ್ಬಿಟ್ಟಿರ್ತೀರಾ, ಬೆಳಗ್ಗೆ ಊಟ ಮಾಡಿರ್ತೀರಾ ಅಥವಾ ಉಪವಾಸ ನಿಮ್ಗೆ ಗೊತ್ತಿರಲ್ಲ, ಡೈರೆಕ್ಟ್ ಡಾಕ್ಟರ್ ಕಡೆ ಹೋಗಿರ್ತೀರಾ, ಅವಾಗ ಕೂಡ ನೀವು ರ್ಯಾಂಡಮ್ ಬ್ಲಡ್ ಟೆಸ್ಟ್ ಅಂತ ಮಾಡಿಸ್ಕೋಬಹುದು. ರ್ಯಾಂಡಮ್ ಬ್ಲಡ್ ಟೆಸ್ಟ್ ಮಾಡಿಕೊಂಡು, ರ್ಯಾಂಡಮ್ ಬ್ಲಡ್ ಯೂಶುವಲಿ ರ್ಯಾಂಡಮ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ 70-120 mg/dL ಇರಬೇಕು, 70-120 ಓಕೆ ಮಿಲಿಗ್ರಾಮ್ ಡೆಸಿಲೀಟರ್ ಇರಬೇಕು. ಅವಾಗೇನಾದ್ರೂ ಶುಗರ್ ಲೆವೆಲ್ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಿಮ್ ಫ್ಯಾಮಿಲಿ ಡಾಕ್ಟರ್ನ ಹೋಗಿ ಕಾಣಿ, ಇಲ್ಲ ಅಂತ ಹೇಳಿದ್ರೆ ನೀವು OGTT ಟೆಸ್ಟ್ ಅಂದ್ರೆ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡಿಸ್ಕೋಬೇಕು. ಅಕಸ್ಮಾತ್ ನೀವು ಖಾಲಿ ಹೊಟ್ಟೆಲಿದ್ರೆ ಅಂದ್ರೆ ಓಕೆ FBS ಟೆಸ್ಟ್ ಮಾಡ್ಕೊಳ್ಳಿ, ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್, ಅದನ್ನು ಕೂಡ ಅದರಲ್ಲೂ ಕೂಡ ಮೋರ್ ದೆನ್ 26 mg/dL ಇತ್ತು ಅಂತ ಹೇಳಿದ್ರೆ ಅವಾಗಲೂ ಕೂಡ ನಿಮ್ ಡಯಾಬಿಟಿಕ್ ಇರೋ ಚಾನ್ಸ್ ಇರುತ್ತೆ. ಮತ್ತೆ ನೀವು ನೆಕ್ಸ್ಟ್ ಡೇ ಬಂದು ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ಗೆ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ ಫ್ಯಾಮಿಲಿ ಡಾಕ್ಟರ್ ಮೀಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಅದನ್ನು ಮಾಡೋಕ್ಕಾದ್ರೆ ಯೂರಿನ್ ಟೆಸ್ಟ್ ಕೊಡಬಹುದು. ಯೂರಿನ್ನಲ್ಲಿ ಶುಗರ್ ಇದ್ರೂ ಕೂಡ ಯೂರಿನ್ ಟೆಸ್ಟ್ ಅಲ್ಲಿ ನಿಮಗೆ ಶುಗರ್ ಇರಬಹುದು ಅಂತದ್ದು. ಸೊ ಅದೇ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲ, ಅಲ್ಟಿಮೇಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದ್ರೆ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್. ಸೊ FBS ಫಾಸ್ಟಿಂಗ್ ಬ್ಲಡ್ ಶುಗರ್, ಓಕೆ ನೀವು ಉಪವಾಸ ಇದ್ದು ಶುಗರ್ ಟೆಸ್ಟ್ ಮಾಡ್ತಿರಲ್ಲ, ಅದು 126 mg/dL ಅಂತ ಹೆಚ್ಚಿಗೆ ಇದ್ದು, ಆಮೇಲೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಟೆಸ್ಟ್ PPBS ಅಂತ ಹೇಳ್ತೀವಲ್ಲ, ಅದು 200 mg ಡೆಸಿಲೀಟರ್ ಗಂತ ಹೆಚ್ಚಿಗೆ ಇತ್ತು ಅಂದ್ರೆ, ಅಥವಾ 2/1 ಹೆಚ್ಚಿಗೆ ಇತ್ತು ಅಂದ್ರೆ ಕೂಡ ನಿಮಗೆ ಶುಗರ್ ಇದೆ ಅಂತ ಅರ್ಥ. ಜೊತೆಗೆ ಸರ್, ಇದರ ಒಂದು ಕಾಂಪ್ಲಿಕೇಶನ್ ಬಗ್ಗೆ ಮಾತಾಡೋದ್ರೆ ಮಧುಮೇಹದ್ದು ಏನು ಅಂತ ಹೇಳ್ತೀರಿ ಸರ್? ಸೊ ಕಾಂಪ್ಲಿಕೇಶನ್ ಬಹಳಷ್ಟು ಇಂಪಾರ್ಟೆಂಟ್ ಇದರಲ್ಲಿ. ಆಲ್ರೆಡಿ ಹೇಳಿದೆ, ದ ಸೈಲೆಂಟ್ ಕಿಲ್ಲರ್. ಬಹಳಷ್ಟು ಜನ ನೋಡಿದ್ದೀನಿ ನಾನು, ಕಾಂಪ್ಲಿಕೇಶನ್ಸ್ ಆದ್ಮೇಲೆ ಬರ್ತಾರೆ. ಎಷ್ಟು ಜನಕ್ಕೆ ಅವರು ಶುಗರ್ ಬಂದಿದೆ ಅನ್ನೋದು ಗೊತ್ತಿರಲ್ಲ, ಯಾಕಂದ್ರೆ ಸಿಂಪ್ಟಮ್ಸ್ ನಾ ಹೇಳಿದ್ನಲ್ಲ 70% ಜನಕ್ಕೆ ಸಿಂಪ್ಟಮ್ಸ್ ಇರಲ್ಲ. ಸೊ ಹಾಗಾಗಿ ನೀವಾಗಿ ವಾಲಂಟಿಯರ್ ಆಗಿ ಹೋಗಿ 30 ವರ್ಷದ ಮೇಲ್ಪಟ್ಟದವರು ಟೆಸ್ಟ್ ಮಾಡಿಸೋದು ಒಳ್ಳೇದು. ಇನ್ನು ಕಾಂಪ್ಲಿಕೇಶನ್ಸ್ ಬಂದರೆ, ಕಾಮನ್ ಕಾಂಪ್ಲಿಕೇಶನ್ಸ್ ಯಾವುವು ಅಂದರೆ ಹಾರ್ಟ್ ಅಟ್ಯಾಕ್, ನಾ ಹೇಳಿದ್ದು ನಿಮಗೆ, ಓಕೆ, ಹೃದಯಾಘಾತ. ಓಕೆ, ಶುಗರ್ ಏನು ಮಾಡುತ್ತೆ, ರಿಪೀಟೆಡ್ಲಿ ರಕ್ತನಾಳಗಳಿಗೆ ಡ್ಯಾಮೇಜ್ ಮಾಡಿ, ರಕ್ತನಾಳಗಳನ್ನು ಬ್ಲಾಕ್ ಮಾಡಿ, ಎಸ್ಪೆಷಲಿ ಹಾರ್ಟ್ದ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡಿ ಹೃದಯಾಘಾತ ಮಾಡ್ಬೋದು. ಆಮೇಲೆ ಬ್ರೈನ್ನಲ್ಲಿರುವ ರಕ್ತನಾಳಗಳಿಗೆ ಡ್ಯಾಮೇಜ್ ಮಾಡಿ ಅದು ಬ್ಲಾಕ್ ಆಗಿ ಸ್ಟ್ರೋಕ್ ಆಗ್ಬೋದು. ಸ್ಟ್ರೋಕ್ ಅಂತ ಹೇಳಿದ್ರೆ ಪಾರ್ಶ್ವವಾಯು ಆಗಬಹುದು. ಆಮೇಲೆ ಕಾಲಲ್ಲಿರುವ ರಕ್ತನಾಳಗಳು ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗಬಹುದು. ಆಮೇಲೆ ಕಿಡ್ನಿ ಡಿಸೀಸಸ್, ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಸಣ್ಣ ಸಣ್ಣ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ CKD ಅಂತ ಕ್ರೋನಿಕ್ ಕಿಡ್ನಿ ಡಿಸೀಸ್ ನ ತರಿಸಬಹುದು. ಸೊ ನೆಕ್ಸ್ಟ್ ಕಾಮನ್ ಕಾಂಪ್ಲಿಕೇಶನ್ ರೆಟಿನೋಪಾತಿ ಅಂತ ಹೇಳ್ತೀವಿ, ಅಂದ್ರೆ ಕಣ್ಣಿನ ರೆಟಿನಾ ಅಕ್ಷಿಪಟಲದ ಡ್ಯಾಮೇಜ್. ಓಕೆ, ಅದು ಕೂಡ ಒಂದು, ಅದರಿಂದ ನಿಮ್ಗೆ ಕುರುಡುತನ ಬರಬಹುದು ಜನರಿಗೆ. ಆಮೇಲೆ ನ್ಯೂರೋಪಾತಿ, ನರಗಳ ಡ್ಯಾಮೇಜ್. ಸೊ ಅವಾಗ ನಿಮ್ ಕೈಯಿಂದ ಕಾಲಿಂದ ಸೆನ್ಸೇಷನ್ ಹೋಗ್ಬೋದು, ಸೆನ್ಸೇಷನ್ ಹೋಗಿ ನಿಮ್ಗೆ ಗೊತ್ತಾಗದೆ ಗಾಯಗಳಾಗಿ, ಗಾಯಗಳು ದೊಡ್ಡವಾಗಿ. ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕು, ಎಷ್ಟೋ ಜನಕ್ಕೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತಾರೆ, ಅಂದ್ರೆ ಡಯಾಬಿಟಿಕ್ ಕಾಲಲ್ಲಿ ಗಾಯಗಳಾಗಿ ಆ ಗಾಯಗಳು ವಾಸಿ ಆಗದೇನೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರು ಇದ್ದಾರೆ, ಎಷ್ಟೋ ಜನ ಆಂಪ್ಯುಟೇಷನ್ ಮಾಡ್ಕೊಂಡ್ರು ಇದ್ದಾರೆ, ಕಾಲನ್ನೇ ತೆಗಿಬೇಕಾಗೋದು ಆಗ್ಬೋದು ಅಂತ ಪರಿಸ್ಥಿತಿ ಇದ್ದಾರೆ. ಇವೆಲ್ಲ ಕಾಮನ್ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್. ಜೊತೆಗೆ ಚಿಕಿತ್ಸೆ ಬಗ್ಗೆ ಮಾತಾಡೋದ್ರೆ ಏನೇನು ಚಿಕಿತ್ಸೆ ಇದೆ ಸರ್ ಅಂತ ಅವ್ರಿಗೆ? ನಾನು ನಿಮ್ಗೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ, ಇಲ್ಲಿ ನಾನು ಯಾವುದೇ ಟ್ಯಾಬ್ಲೆಟ್ ಬಗ್ಗೆ ಅಥವಾ ಇನ್ಸುಲಿನ್ ಬಗ್ಗೆ ಏನು ಮಾತಾಡಲ್ಲ. ಓರಲ್ ಟ್ರೀಟ್ಮೆಂಟ್ ಏನಂದ್ರೆ, ನಿಮ್ ಏನಾದ್ರೂ ಡಯಾಬಿಟಿಸ್ ಇದೆ ಅಂದ್ರೆ ಪ್ರತಿ ತಿಂಗಳು ತಪ್ಪದೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಮೀಟ್ ಮಾಡಿ, ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿ ತಿಂಗಳು ನೀವು ಟ್ಯಾಬ್ಲೆಟ್ ತಗೋತಿದ್ರಲ್ಲ, ಪ್ರತಿ ತಿಂಗಳು ನೀವು ನಿಮ್ ಫ್ಯಾಮಿಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ಪ್ರತಿ ತಿಂಗಳು ನಿಮ್ದು ರಕ್ತ ಪರೀಕ್ಷೆ ಮಾಡಿಸ್ಬೇಕು. ಶುಗರ್ ಲೆವೆಲ್ ನಾರ್ಮಲ್ ಇರಲೇಬೇಕು. ಅಕಸ್ಮಾತ್ ಶುಗರ್ ಲೆವೆಲ್ ನಾರ್ಮಲ್ ಇತ್ತು ಅಂದ್ರೆ ನಿಮ್ಗೆ ಯಾವುದೇ ತೊಂದರೆಗಳೂ ಆಗಲ್ಲ, ಡಯಾಬಿಟಿಸ್ ಜೊತೆಗೆ ಆರಾಮಾಗಿ ಬದುಕಬಹುದು. ನೀವು ಎಲ್ಲಿವರೆಗೂ ಡಯಾಬಿಟಿಸ್ ಮಲೈಟಸ್ನ ಕರೆಕ್ಟ್ ಆಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಮೀಟ್ ಮಾಡಿ, ಕರೆಕ್ಟ್ ಆಗಿ ಟ್ಯಾಬ್ಲೆಟ್ ತಗೊಂಡು, ಟ್ರೀಟ್ಮೆಂಟ್ ತಗೊಂಡು, ಅವ್ರು ಹೇಳಿದ್ದೆಲ್ಲದನ್ನು ಫಾಲೋ ಮಾಡಿಕೊಂಡು ನೀವು ಶುಗರ್ನ ಕಂಟ್ರೋಲ್ನ ಇಟ್ಕೊಂಡ್ರಿ ಅಂದ್ರೆ ಅದು ಕೇಜ್ ಒಳಗೆ ಅಂದ್ರೆ ಬೋನ್ ಒಳಗಿದ್ದಂತ ಹುಲಿ, ನಿಮ್ಗೆ ಯಾವುದೇ ತೊಂದರೆಗಳನ್ನು ಮಾಡಲ್ಲ. ಅದ್ರ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಡು ಹೊರಗಿಂತ, ಅದ್ರ ಜೊತೆ ವೇ ಮಾಡ್ಕೊಂಡು ನಕ್ಕೊಂದು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ನೀವು ಸರಿಯಾಗಿ ನೀವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಹೊರಗೆ ಬಂದು ಏನ್ ಮಾಡುತ್ತೆ, ನಿಮಗೆ ಕಿಡ್ನಿಗೆ ಬೈಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಕಡೆಯಕ್ ಸ್ಟಾರ್ಟ್ ಮಾಡುತ್ತೆ, ನಿಮ್ ಕಣ್ಣಿಗೆ ಕಡೆಯಕ್ ಸ್ಟಾರ್ಟ್ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್, ಇವೆಲ್ಲ ಕಾಂಪ್ಲಿಕೇಶನ್ ಸ್ಟಾರ್ಟ್ ಮಾಡುತ್ತೆ. ನಾರ್ಮಲ್ ಅಂದ್ರೆ ಎಷ್ಟಿರಬೇಕು ಅಂತ ಹೇಳ್ತೀರಾ ಸರ್? ಸೊ ನಾರ್ಮಲ್ ಬ್ಲಡ್ ಗ್ಲುಕೋಸ್ 70-120 mg/dL ಇರಬೇಕು. ಬಟ್ ಶುಗರ್ ಬಂದವರಿಗೆ ಖಾಲಿ ಹೊಟ್ಟೆಲಿ 126 mg/dL ಶುಗರ್ ಲೆವೆಲ್ ಇರಬೇಕು. ಆಮೇಲೆ ಊಟ ಆಗಿ 2 ತಾಸು ಆದ್ಮೇಲೆ 200 mg/dL ಗಂತೂ ಒಳಗೆ ಇರಬೇಕು, ಅಷ್ಟು ಕಂಟ್ರೋಲ್ ಇರಬೇಕು. ಆಮೇಲೆ ನೀವು ಏನ್ ಮಾಡ್ಬೇಕು, ನೆಕ್ಸ್ಟ್ ಕೆಲಸ, ನೀವು ಡಾಕ್ಟರ್ನ ಮೀಟ್ ಮಾಡಿದ್ಮೇಲೆ ಅವ್ರು ಕೊಟ್ಟಂತ ಟ್ಯಾಬ್ಲೆಟ್ ನ ರೆಗ್ಯುಲರ್ ಆಗಿ ತಗೋಬೇಕು. ಬಹಳಷ್ಟು ಜನ ಏನ್ ತಪ್ಪು ಪರಿಕಲ್ಪನೆ ಇದೆ ಅಂದ್ರೆ, ಡಯಾಬಿಟಿಸ್ ಮೆಲೈಟಸ್ ಒಂದ್ 2 ತಿಂಗಳು ತಗೋತಾರೆ, ಟ್ಯಾಬ್ಲೆಟ್ ಕರೆಕ್ಟ್ ಆಗಿ ತಗೊಂತಿರ್ತಾರೆ. ಆಮೇಲೆ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, 1-2 ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಶುಗರ್ ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಇದೆ ಅಂತ ಹೇಳ್ತಾರೆ. ಅವ್ರು ಏನ್ ಕೊತ್ತಾರೆ, ನಮ್ಗೆ ಕ್ಯೂರ್ ಆಗಿಬಿಟ್ಟಿದೆ ಅನ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಬಂಧುಗಳು ಏನ್ ಹೇಳ್ತೀನಿ ಅಂದ್ರೆ, ನೀವು ಮಾತ್ರೆಗಳು ತಗೊಳ್ಳೋದ್ರಿಂದ ಅದು ಕಂಟ್ರೋಲ್ ಇರುತ್ತೆ. ಸೊ ನೀವು ಬಿಟ್ರಿ ಅಂದ್ರೆ ಮತ್ತೆ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿವರೆಗೂ ರಿಸರ್ಚ್ ಪ್ರಕಾರ ಡಯಾಬಿಟಿಸ್ ಮೆಲಿಟಸ್ ಗೆ ಯಾವುದೇ ಕ್ಯೂರ್ ಇಲ್ಲ, ಅದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಬಹಳಷ್ಟು ಜನ ಸ್ಟಾಲ್ ವಾರ್ಡ್ಸ್, ಒಳ್ಳೊಳ್ಳೆ ಡಾಕ್ಟರ್ಸ್, ಸೈಂಟಿಸ್ಟ್ ಗಳು ಗುಣಪಡಿಸೋದಕ್ಕೆ ಬಹಳಷ್ಟು ರಿಸರ್ಚ್ ಗಳು ನಡೀತಾ ಇದ್ದವು, ಇನ್ನು ರಿಸರ್ಚ್ ಹಂತದಲ್ಲೇ ಇದಾವು. ಅವರೆಲ್ಲರೂ ಯಶಸ್ವಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಬಟ್ ರೈಟ್ ನೌ ರಿಸರ್ಚ್ ಪ್ರಕಾರ ಯಾವುದೇ ರೀತಿಯ ಕ್ಯೂರ್ ಇಲ್ಲ, ನೀವು ಟ್ಯಾಬ್ಲೆಟ್ಸ್ ನ ತಗೊಳ್ಳೋದನ್ನ ಮಾತ್ರ ಸ್ಟಾಪ್ ಮಾಡಬೇಡಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಡಾಕ್ಟರ್ಗಳು ಏನ್ ಪತ್ತೆ ಹೇಳ್ತಾರಲ್ಲ ಅದೆಲ್ಲ ಪತ್ತೆಯನ್ನು ಕೂಡ, ಡಯೆಟ್ನು ಕೂಡ ತಪ್ಪದೇ ಪಾಲಿಸಿ. ಹೇರಳವಾಗಿ ತರಕಾರಿಗಳನ್ನು ತಿನ್ನಿ. ಓಕೆ, ಆಮೇಲೆ ಫ್ರೂಟ್ಸ್ ಅಂತ ಹಣ್ಣುಗಳನ್ನು ತಿನ್ನಿ. 1-2 ಹಣ್ಣುಗಳಿದಾವು, ಅವು ಶುಗರ್ ಹೆಚ್ಚಿರುವಂತ ಹಣ್ಣುಗಳು. ಲೈಕ್ ಎಕ್ಸಾಂಪಲ್, ಮಾಗಿದ ಬಾಳೆಹಣ್ಣು. ಓಕೆ, ಮಾಗಿದ ಸೀತಾಫಲ ಹಣ್ಣು, ಸೀತಾಫಲ ಸೀಸನ್ ಇವಾಗ. ಓಕೆ, ಮಾಗಿದ ಮಾವಿನ ಹಣ್ಣು, ನಾವು ಜಾಕ್ ಫ್ರೂಟ್ ಅಂತ ಹೇಳ್ತೀವಿ, ಹಲಸಿನ ಹಣ್ಣು, ಮಾಗಿದ ಹಲಸಿನ ಹಣ್ಣು, ಅವನ್ನು ಅವಾಯ್ಡ್ ಮಾಡಿ ಉಳಿದ ಎಲ್ಲ ಹಣ್ಣುಗಳನ್ನು ಹೇರಳವಾಗಿ ತಿನ್ಬಹುದು. ಜ್ಯೂಸ್ನ ಅವಾಯ್ಡ್ ಮಾಡಿ, ಜ್ಯೂಸ್ ಕುಡಿಬೇಡಿ. ಅದರಿಂದ ಹೋಲ್ ಓಕೆ ಫ್ರೂಟ್ಸ್ ಹಣ್ಣುಗಳನ್ನೇ ಕಟ್ ಮಾಡಿಕೊಂಡು ತಿನ್ನಿ. ಆಮೇಲೆ ಅದರ ಜೊತೆಗೆ ನಿಯಮಿತವಾಗಿ ಎಕ್ಸಸೈಸ್ ಮಾಡಿ. ಯಾವ ರೀತಿ ಎಕ್ಸಸೈಸ್ ಮಾಡಿ ಅಂದ್ರೆ, ಬ್ರಿಸ್ಕ್ ವಾಕಿಂಗ್ ಮಾಡಬಹುದು. ವಾಕಿಂಗ್ ಮಾಡಿದ್ರೆ ಬೆವರು ಬರಬೇಕು, ಇಲ್ಲಾಂದ್ರೆ ಜಾಗಿಂಗ್ ಮಾಡಿ, ಇಲ್ಲಾಂದ್ರೆ ಸೈಕ್ಲಿಂಗ್ ಮಾಡಿ. ಆ ಎಕ್ಸಸೈಜ್ನು ಕೂಡ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡೇ ಮಾಡಿ, ಯಾಕಂದ್ರೆ ಸ್ವಲ್ಪ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಸೊ ಅದನ್ನ ತಿಳ್ಕೊಂಡು ನೀವು ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡಬಹುದು ಅಂತ ತಿಳ್ಕೊಂಡು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ಮಿಸ್ ಮಾಡಬಾರ್ದು. ವಾರಕ್ಕೆ 5 ದಿನ ಪ್ರತಿದಿನ 30-40 ನಿಮಿಷ ಕರೆಕ್ಟ್ ಆಗಿ ಎಕ್ಸಸೈಸ್ನ ಮಾಡಿ. ಆಮೇಲೆ ಪ್ರತಿ ತಿಂಗಳು ನಿಮ್ ಡಾಕ್ಟರ್ ಮೀಟ್ ಮಾಡಿ ರಕ್ತ ಪರೀಕ್ಷೆಗಳನ್ನ ಮಾಡ್ಕೊಳ್ಳಿ. ತಡೆಗಟ್ಟೋದ್ರ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ತಡೆಗಟ್ಟಬಹುದು, ಮುನ್ನೆಚ್ಚರಿಕೆಗಳನ್ನ ಏನೇನು ತಗೋಬಹುದು ಅಂತ ಹೇಳ್ತೀರಿ? ಪ್ರಿವೆನ್ಷನ್ ಬಗ್ಗೆ ಬರಬೇಕು ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ ಹೆಂಗೆ ಪ್ರಿವೆಂಟ್ ಮಾಡಬಹುದು ನಾ ಹೇಳಿದೆ, ಐರಿಸ್ ಪೀಪಲ್ ಇರ್ತಾರೆ ಅಥವಾ ಉಳಿದರೆಲ್ಲ 30 ವರ್ಷದ ಮೇಲ್ಪಟ್ಟಿರ್ತಾರೆ, ಹೇಗೆ ಅದನ್ನ ಪ್ರಿವೆಂಟ್ ಮಾಡಬಹುದು? ನಾವು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಬರೋ ಚಾನ್ಸ್ ಹೆಚ್ಚಿಗೆ ಇರೋದ್ರಿಂದ ನಾವು ಏನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಬಹಳ ಬೇಗನೆ ನಾವು ಅದನ್ನ ಟ್ಯಾಕಲ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಾವು ಎಲ್ಲಾ ಮಕ್ಕಳಿಗೂ ಕೂಡ ಪ್ರತಿದಿನ ದೈಹಿಕವಾಗಿ ಆಟ ಆಡೋದಕ್ಕೆ ಬಿಡಬೇಕು ಮಕ್ಕಳಿಗೆ. ನಾವು ಸ್ಕೂಲಿಂದ ಸ್ಟಾರ್ಟ್ ಆಗಬೇಕು. ಪ್ರತಿದಿನ ಏನಿಲ್ಲ ಅಂದ್ರೂ 30-40 ನಿಮಿಷ ನಮ್ಮ ಮಕ್ಕಳೆಲ್ಲ ಆಟ ಆಡ್ಲಿ. ಆಮೇಲೆ 20 ವರ್ಷ ಮೇಲ್ಪಟ್ಟದವರು ಕಂಪಲ್ಸರಿಯಾಗಿ ಪ್ರತಿದಿನ ಫಿಸಿಕಲ್ ಎಕ್ಸಸೈಸ್ ಮಿನಿಮಮ್ 30-40 ಮಿನಿಟ್ಸ್ ಓಕೆ ನಿಯಮಿತವಾಗಿ ದೈಹಿಕ ಎಕ್ಸಸೈಸ್ ಅನ್ನ ಮಾಡ್ಲಿ. ಮಿನಿಮಮ್ 5 ದಿನ ಒಂದ್ ವೀಕ್ ಅಲ್ಲಿ 5 ದಿನ ಆ ಎಕ್ಸಸೈಸ್ ಮಾಡ್ಲಿ. ಎಂತ ಎಕ್ಸಸೈಸ್ ಅಂದ್ರೆ, ಫಾಸ್ಟ್ ನಡೆಯೋದ್ರಿಂದ ಹಿಡಿದು ಜಾಗಿಂಗ್ ಮಾಡೋದ್ರಿಂದ ಹಿಡಿದು ಅದು ಸೈಕ್ಲಿಂಗ್ ಮಾಡೋದ್ರಿಂದ ಹಿಡಿದು ಜಿಮ್ ಅಲ್ಲೂ ಕೂಡ ಎಕ್ಸಸೈಸ್ ಮಾಡಬಹುದು. ಅದು ವಿತ್ ಟ್ರೈನರ್ಸ್ ಮಾಡಿ ಓಕೆ ಜಿಮ್ ಅಲ್ಲೂ ಕೂಡ ಎಕ್ಸಸೈಸ್ ಮಾಡಬಹುದು. ಸೊ ಆಮೇಲೆ ಮೇನ್ ಥಿಂಗ್ ಅಂತ ಹೇಳಿದ್ರೆ, ಡಯಾಬಿಟಿಸ್ ಮತ್ತೆ ಎಲ್ಲ ಎನ್ಸಿಡಿ ಬಗ್ಗೆ ತಿಳ್ಕೊಳ್ಳಿ. ಅರಿವು ಬಹಳ ಇಂಪಾರ್ಟೆಂಟ್. ಅರಿವಿಗಂತ ದೊಡ್ಡ ಮೆಡಿಸಿನ್ ಯಾವುದೂ ಇಲ್ಲ. ನಿಮಗೇನಾದ್ರೂ ಅದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಅದ್ರ ಬಗ್ಗೆ ಆಚಾರ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರ, ಅದರಿಂದ ನೀವು ಈಸಿಯಾಗಿ ಅದನ್ನ ಬಿಡಬಹುದು. ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಆಮೇಲೆ ಅಲ್ಕೋಹಾಲು ಓಕೆ ಸಿಗರೇಟ್ ಸ್ಮೋಕಿಂಗು ಅಥವಾ ಯಾವುದೇ ತರಹದ ಸ್ಮೋಕಿಂಗ್ ಇರಲಿ ಅಂತವನ್ನ ಅವಾಯ್ಡ್ ಮಾಡಿ. ಹೆಚ್ಚಾನ ಹೆಚ್ಚು ಪ್ರತಿದಿನನು ವೆಜಿಟೇಬಲ್ಸ್ನ ತಿನ್ನಿ, ಆಮೇಲೆ ಫ್ರೂಟ್ಸ್ನ ತಿನ್ನಿ ಓಕೆ ಹೋಲ್ ಫ್ರೂಟ್ಸ್ನ ತಿನ್ನಿ. 30 ವರ್ಷ ಮೇಲ್ಪಟ್ಟದವರು ಪ್ರತಿ ವರ್ಷ ನಿಮ್ದು ಬ್ಲಡ್ ಶುಗರ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ನೀವೇನಾದ್ರೂ ಸ್ಥೂಲಕಾಯಿಗಳಿದ್ರಿ ಅಂದ್ರೆ ವೇಟ್ ರಿಡಕ್ಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ನಿಮ್ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ. ಈ ವಿಶ್ವ ಮಧುಮೇಹ ದಿನದ ಈ ಸಂದರ್ಭದಲ್ಲಿ ಈ ಬಾರಿಯ ಧ್ಯೇಯವಾಕ್ಯ ಅಂದ್ರೆ ಸ್ಲೋಗನ್ ಏನು ಅಂತ ಹೇಳ್ತೀರಿ ಸರ್? ಈ ಸರಿ ಅದರದ್ದು ಧ್ಯೇಯವಾಕ್ಯ ಏನಿದೆ ಅಂದ್ರೆ, ಆಕ್ಸೆಸ್ ಟು ಡಯಾಬೆಟಿಕ್ ಎಜುಕೇಶನ್. ನಾವೀಗೇನ್ ಮಾಡಿದ್ವಲ್ಲ ಅದೇ ಆಕ್ಸೆಸ್ ಟು ಅಂದ್ರೆ ಪ್ರತಿಯೊಬ್ಬರಿಗೂ, ಎಂತ ಮೂಲೆಯಲ್ಲೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಈ ಮಧುಮೇಹದ ಕುರಿತಾದಂತಹ ಓಕೆ ಇನ್ಫಾರ್ಮೇಶನ್ ರೀಚ್ ಆಗಬೇಕು. ಅವರೆಲ್ಲರೂ ಕೂಡ ಮಧುಮೇಹದ ಬಗ್ಗೆ ತಿಳ್ಕೊಬೇಕು. ನಾನು ಈಗಲೇ ಹೇಳಿದೆ ಆಲ್ರೆಡಿ, ನಮ್ದು ಮೆಡಿಸಿನ್ ಅಂದ್ರೆ ಬೆಸ್ಟ್ ಮೆಡಿಸಿನ್ ಅಂದ್ರೆ ಅವೇರ್ನೆಸ್.